ಹೊರಗೆ ಹೋಗಿ ವಿವಿಧ ಹಂತಗಳಲ್ಲಿ ಸೋಸಿ ಶುದ್ಧಿಯಾಗಿ ಮತ್ತದೇ ಮೀನು ಸಾಕಣೆ ಟ್ಯಾಂಕ್ಗೆ ಬಂದು ಬೀಳುತ್ತೆ. ಹೀಗೆ ದಿನವಿಡೀ ಸೋಸಿ ಶುದ್ಧಿಯಾಗಿ ಬರತಕ್ಕಂಥ ನೀರು ಶೇಕಡಾ 10% ಮಾತ್ರ ಆವಿಯಾಗಿಯೋ ಅಥವಾ ತ್ಯಾಜ್ಯ ವಸ್ತುಗಳನ್ನು ಹೊರಹಾಕುವ ಕಾರ್ಯದಲ್ಲಿ ವ್ಯಯವಾಗುತ್ತೆ. ಈ ಪದ್ಧತಿಯಲ್ಲಿ ಯಾವುದೇ ಜಾತಿ ತಳಿ ಮೀನುಗಳನ್ನು ನಾವು ಸಾಕಣೆ ಮಾಡಬಹುದು. ಈ ಪದ್ಧತಿಯಲ್ಲಿ ಸ್ವಲ್ಪ ಖರ್ಚು ಜಾಸ್ತಿ, ಹಾಗೆ ಲಾಭ ಕೂಡ ಅಷ್ಟೇ ಜಾಸ್ತಿ ಇದೆ. ಸಾಮಾನ್ಯವಾಗಿ ಸಾಂಪ್ರದಾಯಿಕ ಪದ್ಧತಿಯಲ್ಲಿ 1 ಚದುರ ಮೀಟರ್ಗೆ 1-2 ಕೆಜಿ ಮೀನನ್ನು ನಾವು ಇಳುವರಿಯಾಗಿ ಪಡಿಬಹುದು. ಆದರೆ ಈ ಆಧುನಿಕ ಪದ್ಧತಿಯಲ್ಲಿ 30-60 ಕೆಜಿ ಇಳುವರಿಯನ್ನು ನಾವು ಪಡಿಬಹುದು. ಆರ್ಥಿಕವಾಗಿ ಸ್ಪರ್ಧಿಸಲು ಚಿಕ್ಕ ಜಾಗವನ್ನೇ ಸಂಪೂರ್ಣವಾಗಿ ಬಳಸಿಕೊಂಡು ಆಹಾರ ಮತ್ತು ನೀರಿನ ಗುಣಮಟ್ಟವನ್ನು ವ್ಯವಸ್ಥಿತವಾಗಿ ನಿರ್ವಹಣೆ ಮಾಡಿದ್ದೇ ಆದಲ್ಲಿ ಈ ಪದ್ಧತಿ ಮೀನು ಕೃಷಿಯಲ್ಲಿ ಗೆದ್ದಂತೆನೆ. ಈ ತಾಂತ್ರಿಕತೆಯ ಮುಖ್ಯ ಉದ್ದೇಶ ಏನು ಅಂತಂದ್ರೆ, ಮೀನಿನ ಕೊಳದಲ್ಲಿರ್ತಕ್ಕಂಥ ತಿಂದು ತಿನ್ನದೇ ಉಳಿದ ಆಹಾರ, ಮೀನಿನ ಹೆಕ್ಕೆ ಹಾಗೆ ಇನ್ನಿತರ ಘನವಸ್ತುಗಳನ್ನ ಕೊಳದಿಂದ ಹೊರಗೆ ಹಾಕಿ ವಿವಿಧ ಹಂತಗಳಲ್ಲಿ ಸೋಸಿ ಶುದ್ಧಿಗೊಳಿಸತಕ್ಕಂಥದ್ದು. ಇದರಿಂದ ಕೊಳದಲ್ಲಿ ಬೇಡದೆ ಇರತಕ್ಕಂಥ ಅನಿಲಗಳು ಉತ್ಪತ್ತಿಯಾಗಿ ನೀರಿನ ಗುಣಮಟ್ಟ ಹಾಳಾಗೋದನ್ನ ನಾವು ತಪ್ಪಿಸಬಹುದು. ಹೀಗೆ ಶುದ್ಧಿಯಾಗಿ ಬರ್ತಕ್ಕಂಥ ನೀರಿನ ಗುಣಮಟ್ಟ ಉತ್ತಮವಾಗಿದ್ದು ಕರಗಿದ ಆಮ್ಲಜನಕದ ಕೊರತೆಯನ್ನು ನೀಗಿಸುತ್ತೆ. ಇದರಿಂದ ಸಾಂಪ್ರದಾಯಿಕ ಪದ್ಧತಿಗಳಿಗಿಂತ ಹೆಚ್ಚು ಸಾಂದ್ರತೆಯಲ್ಲಿ ಮೀನನ್ನು ನಾವು ಈ ಒಂದು ತಂತ್ರಜ್ಞಾನದಲ್ಲಿ ನಾವು ಸಾಕಣೆ ಮಾಡಬಹುದು. ನಮ್ಮಲ್ಲಿ ಹೆಚ್ಚಾಗಿ ಸಣ್ಣ ಮತ್ತು ಅತಿ ಸಣ್ಣ ರೈತರೇ ಜಾಸ್ತಿ ಇರೋದ್ರಿಂದ ಈ ತಂತ್ರಜ್ಞಾನ ಒಂದು ವರ ಅಂತಾನೆ ನಾವು ಹೇಳಬಹುದು. ಮೀನು ಕೃಷಿಯನ್ನ ತಮ್ಮ ಹಿತ್ತಲಲ್ಲೇ ಈ ತಂತ್ರಜ್ಞಾನವನ್ನು ಬಳಸಿಕೊಂಡು ಮಾಡಬಹುದು. ಈ ರೀಸರ್ಕ್ಯುಲೇಟರಿ ಅಕ್ವಕಲ್ಚರ್ ಸಿಸ್ಟಮ್ನ ಪ್ರಯೋಜನಗಳೇನಂತಂದ್ರೆ, ಸಲಕರಣೆಗಳು ತುಂಬಾ ಬಾಳಿಕೆ ಬರುತ್ತೆ, ಇಲ್ಲಿ ಯಾವುದೇ ರೀತಿಯ ಆಂಟಿಬಯೋಟಿಕ್ಸ್ ಅನ್ನ ಬಳಸುವಂತಹ ಅವಶ್ಯಕತೆ ಇರೋದಿಲ್ಲ, ಇಲ್ಲಿ ಬೆಳೀತಕ್ಕಂಥ ಮೀನು ತುಂಬಾ ಗುಣಮಟ್ಟದ್ದಾಗಿರುತ್ತೆ, ಇಲ್ಲಿ ಕಂಪ್ಲೀಟ್ ಫೀಡ್ ಬೇಸ್ಡ್ ಆಗಿರುತ್ತೆ, ಇಲ್ಲಿ ಯಾವುದೇ ರೀತಿಯ ಭಕ್ಷಕ ಮೀನುಗಳ ಒಂದು ಹಾವಳಿ ಇರೋದಿಲ್ಲ, ಮತ್ತೆ ಪರಾವಲಂಬಿಗಳ ಸಮಸ್ಯೆ ಕೂಡ ಇದರಲ್ಲಿರೋದಿಲ್ಲ. ಇಲ್ಲಿ ಕಂಪ್ಲೀಟ್ ಆಗಿ ನಿಯಂತ್ರಿತ ಪದ್ಧತಿಯಲ್ಲಿ ಈ ಸಾಕಣೆ ಮಾಡೋದ್ರಿಂದ ಇಲ್ಲಿ ಹವಾಮಾನದ ಯಾವ ಒಂದು ವೈಪರೀತ್ಯದ ಸಮಸ್ಯೆಗಳು ಕೂಡ ನಾವಿಲ್ಲಿ ಕಾಣೋದಿಲ್ಲ. ಹಾಗೆ ರೋಗ ರುಜಿನಿಗಳ ಸಂಖ್ಯೆ ಕೂಡ ಕಡಿಮೆ ಇಲ್ಲಿ. ಆದರೆ ಇಲ್ಲಿ 24 ಗಂಟೆನೂ ಕೂಡ ನಾವು ನಿಗಾವಹಿಸಿ ಸಾಕಣೆಯನ್ನು ಮಾಡಬೇಕಾಗತ್ತೆ. ಇಲ್ಲಿ ಹೆಚ್ಚಿನ ಸಾಂದ್ರತೆಯಲ್ಲಿ ಮೀನುಗಳನ್ನು ಸಾಕಣೆ ಮಾಡೋದಕ್ಕೆ ಅವಕಾಶ ಇರುತ್ತೆ, ಮಾರುಕಟ್ಟೆ ಸಮಸ್ಯೆ ಇರೋದಿಲ್ಲ, ಕಡಿಮೆ ಜಾಗದಲ್ಲಿ ಕಡಿಮೆ ನೀರನ್ನು ಬಳಸಿ ನಾವು ಇಲ್ಲಿ ಸಾಕಣೆ ಮಾಡಬಹುದು. ಇಲ್ಲಿ ಮಾರುಕಟ್ಟೆ ಸಮಸ್ಯೆ ಬರೋದಿಲ್ಲ, ಯಾಕಂತ ಹೇಳಿದ್ರೆ ನಾವು ಮೀನನ್ನು ನಮಗೆ ಬೇಕಾದ ರೇಟ್ ಬಂದಾಗ ಒಂದು ಪೂರ್ತಿಯಾಗೇ ನಾವು ಮಾರಾಟ ಮಾಡಬಹುದು, ಇಲ್ಲ ಸ್ವಲ್ಪ ಸ್ವಲ್ಪವಾಗಿ ಪಾರ್ಷಲ್ ಆಗಿ ಕೂಡ ನಾವು ಹಾರ್ವೆಸ್ಟ್ ಮಾಡಿ ನಮಗೆ ಬೇಕಾದ ಒಳ್ಳೆ ರೇಟನ್ನು ಪಡೆದು ಒಳ್ಳೆ ಲಾಭವನ್ನು ಗಳಿಸ್ತಕ್ಕಂಥದ್ದು ನಾವು ಈ ಒಂದು ತಂತ್ರಜ್ಞಾನದಲ್ಲಿ ಕಾಣಬಹುದು. ಇಲ್ಲಿ ನಾವು ಯಾವುದೆಲ್ಲ ಒಂದು ತಳಿಗಳನ್ನು ನಾವು ಸಾಕಣೆ ಮಾಡಬಹುದು ಅಂತಂದ್ರೆ, ಒಂದು ಏಷ್ಯನ್ ಸೀಬಾಸ್, ಕೋಬಿಯಾ, ಇಂಡಿಯನ್ ಪಂಪ್ಯಾನೋ, ತಿಲಾಪಿಯಾ, ಪರ್ಲ್ ಸ್ಪಾಟ್, ನಾವು ಕೇರಳದ ಕರಿಮೀನ್ ಅಂತಂದು ಏನ್ ಕರಿತೀವಲ್ಲ ಆ ಮೀನು, ಪಂಗ್ಯಾಶಿಯಸ್, ಹಾಗೆ ರೆಡ್ ತಿಲಾಪಿಯಾ, ಹಲವಾರು ತಳಿಗಳನ್ನು ನಾವು ಈ ಒಂದು ತಂತ್ರಜ್ಞಾನದಲ್ಲಿ ಸಾಕಣೆ ಮಾಡಬಹುದು. ಹೆಚ್ಚಿನ ಮಾಹಿತಿಗಾಗಿ ನನ್ನನ್ನು ಸಂಪರ್ಕಿಸಬಹುದು. ನನ್ನ ದೂರವಾಣಿ ಸಂಖ್ಯೆ 8197761743. ಧನ್ಯವಾದಗಳು. ನೇಗಿಲ ಮಿಡಿತ ಕೇಳಿದಿರಿ. ಪ್ರಸಾರ ನಿರ್ವಹಣೆ ಬಿ ಸಿದ್ದಣ್ಣ. ರೈತ ಬಾಂಧವರೇ, ಸಾವಯವ ಕೃಷಿ ಅನುಭವಗಳು ಈ ಕುರಿತು ಇದೀಗ ಚಳ್ಳಕೆರೆ ತಾಲೂಕು ಸಿದ್ದೇಶನ ದುರ್ಗದ ಕೃಷಿಕ ಕೆಆರ್ ಉಮೇಶ್ ಅವರೊಂದಿಗೆ ಸಂದರ್ಶನ ಕೇಳೋಣ. ಉಮೇಶ್ ಅವರೇ, ಕಾರ್ಯಕ್ರಮ ಸ್ವಾಗತ. ನಮಸ್ಕಾರ. ನಮಸ್ತೆ ಸರ್. ಉಮೇಶ್ ಅವರೇ, ಈ ಕೃಷಿ ಬದುಕಿಗೆ ಬಂದು ಎಷ್ಟು ವರ್ಷ ಆಯಿತು? ಸರ್, ಕೃಷಿ ಬದುಕು ಅಂತಂದರೆ ಸುಮಾರು ಒಂದು 30-35 ವರ್ಷಗಳಿಂದ ನಮ್ಮದು ಕೃಷಿ ಪರಂಪರೆ ಅಂದರೆ ನಮ್ಮ ತಂದೆಯವರು ಮತ್ತು ನಮ್ಮ ತಾತನವರು ಅವರೆಲ್ಲ ಈ ವ್ಯಾಪಾರ ಮಾಡಿಕೊಂಡು ಅದರ ಜೊತೆಗೆ ಕೃಷಿಯ ಒಂದು ಹವ್ಯಾಸವನ್ನು ಇಟ್ಟುಕೊಂಡು ಕೃಷಿಯಲ್ಲೇ ಮುಂದುವರಿತಾ ಇದ್ದರು. ಸೊ ನಾವು ವಿದ್ಯಾಭ್ಯಾಸ ಮಾಡ್ತಾ ನಾವೇನು ಮಾಡ್ತಾ ಇದ್ದೀವಿ ಈಗ, ಒಂದು ಕಡೆಯಿಂದ ದುರ್ಗದಿಂದ ಬೆಂಗಳೂರು. ಸೊ ವಿದ್ಯಾಭ್ಯಾಸದ ಒಂದು ಉದ್ದೇಶಕ್ಕಾಗಿ ನಾವೇನು ಮಾಡಿದ್ವಿ, ಸೊ ಹೊರಗಡೆ ಹೋಗಬೇಕಾಗಿತ್ತು. ವಿದ್ಯಾಭ್ಯಾಸ ನಂದು ಮಾಸ್ಟರ್ ಆಫ್ ಬಿಸ್ನೆಸ್ ಅಡ್ಮಿನಿಸ್ಟ್ರೇಷನ್, MBA ಆಗಿದೆ ನಂದು. ಸೊ MBAದಲ್ಲಿ ಮಾರ್ಕೆಟಿಂಗ್ ಐಚ್ಛಿಕ ವಿಷಯ ಆಗಿ ನಾವು ಅದನ್ನು ತಗೊಂಡಿದ್ದೇವೆ. ಅದರಲ್ಲಿ ಈ ಅಂಬೇಡ್ಕರ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿಯಲ್ಲಿ ನಾವು ವ್ಯಾಸಂಗ ಮಾಡಿದ್ದೇವೆ ಅಲ್ಲಿ MBA ಮಾಡಿದ್ದೆ. ಅದಾದ ನಂತರ ಈ ಜಿ ನೆಟ್ವರ್ಕ್ ಅನ್ನೋ ಒಂದು ಕಂಪನಿಯಲ್ಲಿ ನಾನು ಸುಮಾರು ಒಂದು 5-6 ವರ್ಷಗಳ ಕಾಲ ಅಲ್ಲಿ ಕೆಲಸವನ್ನು ಮಾಡಿದ್ದೇನೆ. ಸೊ ಅದಾದ ನಂತರ ನಾವೇನು ಮಾಡಿದೆ, ಸೊ ಅಲ್ಲಿಂದ ನಾವು ಮತ್ತೆ ಮರಳಿ ಈ ಒಂದು ಮಣ್ಣಿಗೆ ಅಂತಲೇ ಹೇಳಬಹುದು. ಸೊ ಆ ಥರ ನಾವು ಮತ್ತೆ ನಮ್ಮ ಊರಿಗೆ ಬಂದು ಅಲ್ಲಿ ಚಿಕ್ಕದಾಗಿ ನಾವು ಹಳ್ಳಿನಲ್ಲಿ ಯಾವ ರೀತಿ ನಾವು ಒಂದು ಸ್ವಾಭಿಮಾನವನ್ನು ನಾವು ಯಾವ ರೀತಿ ಬೆಳೆಸ್ಕೋಬೋದು. ಈಗ ನಮ್ಮ ಕಡೆ ಏನಾಗ್ತಾ ಇದೆ ಅಂತ ಅಂದರೆ, ಕೃಷಿಕರ ಒಂದು ಪರಿವಾರ ತುಂಬ ದೊಡ್ಡದಿದೆ. ಸೊ ಅದರ ಜೊತೆಗೇನೆ ನಾವು ಯಾಕೆ ಇದನ್ನು ನಾವು ಮಾಡ್ಕೊಂಡು ಹೋಗಬಾರ್ದು ಅಂತೇಳಿ ಒಂದು ಉದ್ದೇಶದಿಂದ ನಾವು ಮತ್ತೆ ಈ ಕಡೆ ಬಂದು ಕೃಷಿ ಬದುಕಿಗೆ ನಾವು ಕಾಲಿಟ್ವಿ. ಹಾಗಿದ್ರೆ ಈ ಕೃಷಿ ಬದುಕು ಲಾಭದಾಯಕ ಅನ್ಸುತ್ತಾ? ಖಂಡಿತ ಹೌದು. ಆದ್ರೆ ಅದನ್ನ ನಾವು ಪ್ರಾಪರ್ ಆಗಿ ಒಂದು ವ್ಯವಸ್ಥಿತವಾದ ಒಂದು ಗೈಡ್ಲೈನ್ಸ್ ಅಲ್ಲಿ ಹೋದಾಗ ಮಾತ್ರ ನಿಮಗೆ ಲಾಭದಾಯಕವಾಗೋದು ಸಾಧ್ಯ. ಇದು ಸುಮ್ಮನೆ ಎಲ್ಲರೂ ಪಕ್ಕದವರು ಮಾಡ್ತಾರೆ, ನಾವು ಅದನ್ನೇ ಮಾಡಬೇಕು ಅಂತ ಹೋದ್ರೆ ನೀವು ಅಲ್ಲೇ ನೀವು ನಷ್ಟವನ್ನ ಅನುಭವಿಸ್ಬೇಕಾಗುತ್ತೆ. ನಿಮ್ಮ ಒಂದು ಯೋಚನಾ ಶಕ್ತಿ ಮತ್ತೆ ನಿಮ್ಮ ಪೂರ್ವಿಕರು ಯಾವ ತರ ಮಾಡ್ತಾ ಇದ್ರು ಅದನ್ನ ಒಂದು ಸ್ವಲ್ಪ ನೀವು ಮೆಲುಕಾಕೊಂಡ್ಬಿಟ್ರೆ ಸಾಕು, ಏನಾಗುತ್ತೆ ಅಂದ್ರೆ ನಿಮಗೆ ಒಂದು ಒಂದು ಐಡಿಯಾ ಸಿಗ್ತದೆ, ಒಂದು ವಿಷಯಗಳು ತುಂಬಾ ಸಿಗುತ್ತೆ. ನೀವು ಬೇರೆ ತಜ್ಞರುಗಳ ಹತ್ರ ಹೋಗೋ ಅವಶ್ಯಕತೆನೆ ಇರೋದಿಲ್ಲ, ನಿಮ್ಮಲ್ಲೇ ನಿಮ್ಮ ಪರಿವಾರದಲ್ಲೇ ತಜ್ಞರು ಸುಮಾರು ಜನ ಇರ್ತಾರೆ. ಅದನ್ನ ನಾವು ತಾಳ್ಮೆಯಿಂದ ನಾವು ಅದನ್ನ ಅರ್ಥೈಸ್ಕೊಂಡು ಒಂದು ದಿಟ್ಟ ಹೆಜ್ಜೆ ಇಟ್ಟಾಗ ಮಾತ್ರ ನೀವು ಕೃಷಿಯಲ್ಲಿ ಸಕ್ಸಸ್ ಅನ್ನ ಕಾಣೋದಕ್ಕೆ ಸಾಧ್ಯ. ಈಗ ಸಾಕಷ್ಟು ಜನ ಯುವಕರು ಈ ಕೃಷಿ ಏನಂತ ಲಾಭದಾಯಕ ಅಲ್ಲ ಅಂತ ಕೃಷಿ ಬಿಟ್ಟು ನೀವು ಹೇಳ್ದಂಗೆ ಬೆಂಗಳೂರು ಆ ಕಡೆ ಎಲ್ಲ ಹೋಗ್ತಾರೆ. ಅಂಥದ್ರಲ್ಲಿ ನೀವು ಬೆಂಗಳೂರಲ್ಲಿ ಜಿ ನೆಟ್ವರ್ಕ್ ಅಲ್ಲಿ ಕೆಲಸ ಮಾಡ್ತಿದ್ದಂಥವ್ರು ಈ ಕೃಷಿ ಬದುಕಿಗೆ ಬಂದಿದ್ದೀರ, ಅಲ್ಲೇ ಜೀವನ ಆಗಿತ್ತು, ಇಲ್ಲೇ ಜೀವನ ಆಗಿದೆ? ಒಳ್ಳೆ ನೀವು ಪ್ರಶ್ನೆಯನ್ನ ಕೇಳಿದ್ರೆ. ಆಕ್ಚುಲಿ ಈಗ ನಾವು ಏನಾಗ್ತದೆ ಅಂದ್ರೆ ಅದು ಒಂದು ಬೆಂಗಳೂರಲ್ಲಿ ಏನಾಗುತ್ತೆ ಅಂದ್ರೆ ಅದೊಂದು ಮೆಕ್ಯಾನಿಕಲ್ ಲೈಫ್ ಅಂತಾರೆ. ಅಲ್ಲಿ ನೀವು ಒಂದು ಆರೋಗ್ಯದ ಸಮಸ್ಯೆ ಕಾಡುತ್ತೆ ಮತ್ತೆ ನಿಮಗೆ ನೆಮ್ಮದಿ ಒಂದು ಜೀವನ ನಿಮಗೆ ಸಿಗೋದಿಲ್ಲ. ಒಂದು ನಿಮಗೆ ಸಿಗುತ್ತೆ ಹಣ ಸಿಗುತ್ತೆ, ಒಂದಲ್ಲ ಒಂದು ಕೆಲಸದಲ್ಲಿ ನಿಮಗೆ ತೃಪ್ತಿ ಇಲ್ಲದಿದ್ರು ಕೂಡ ಹಣ ಸಿಗುತ್ತೆ, ಪೀಸ್ ಆಫ್ ಮೈಂಡು ನಿಮಗೆ ಸಿಗೋದಿಲ್ಲ. ಸೊ ಅವಾಗ ನಿಮಗೆ ನೀವು ಇದಕ್ಕೆ ಆಕ್ಚುಲಿ ಕಂಪೇರೇ ಮಾಡಕ್ ಹೋಗಬಾರದು. ಈ ಕೃಷಿ ಜೀವನಕ್ಕೂ ಮತ್ತೆ ನಗರ ಜೀವನಕ್ಕೂ ನೀವು ಹೋಲಿಕೆ ಮಾಡೋದೇ ತಪ್ಪಂತ ನನ್ನ ಅನಿಸಿಕೆ. ಕೃಷಿ ಜೀವನದಲ್ಲಿ ದೊಡ್ಡ ದೊಡ್ಡ ಸಾಧಕರು ಹೇಳೋದು ಒಂದೇ, ಕೃಷಿಯಲ್ಲಿ ನೀನು ಋಷಿ ಆದರೆ ನೀನು ಮುಟ್ಟಿದ್ದೆಲ್ಲ ಚಿನ್ನ ಅಂತ ಹೇಳ್ತಾರೆ. ಇದನ್ನ ಯಾರು ಅರ್ಥ ಮಾಡಿಕೊಂಡು ಸರಿಯಾದ ಮಾರ್ಗದರ್ಶನದಲ್ಲಿ ಹೋಗ್ತಾರೋ ಸೊ ಅವರಿಗೆ ಯಾವತ್ತೂ ಕೂಡ ನಷ್ಟ ಅನ್ನೋದು ಅವರ ಒಂದು ಇತಿಹಾಸದಲ್ಲೇ ಬರೋದಿಲ್ಲ. ನೇಚರ್ನ ಫಸ್ಟ್ ನೇಚರ್ನ ಒಂದು ಅರ್ಥ ಮಾಡಿಕೊಂಡ್ರೆ ಅಲ್ಲಿಂದ ಏನಾದರೂ ತಗೋಬೇಕಾದ್ರೆ ನಾವು ಇಲ್ಲಿಂದ ಅದಕ್ಕೆ ಏನು ಪೂರೈಕೆ ಮಾಡ್ಕೋಬೇಕು ಅನ್ನೋದೊಂದು ಅರ್ಥ ಮಾಡ್ಕೊಂಡ್ಬಿಟ್ರೆ ಕೃಷಿಯಲ್ಲಿ ನೀವು ಸಾಧಕರಾಗಿ ಮುಂದೆ ಬರಬಹುದು. ನಿಮ್ಮ ಜಮೀನು ಎಷ್ಟು ಎಕರೆ ಇದೆ? ಸರ್, ನಮ್ಮದು ಈಗ 4.5 ಎಕರೆ ಜಮೀನಿದೆ. ಖುಷ್ಕಿನ ನೀರಾವರಿನ ಬೆದಲು ಅಂತಾರಲ್ಲ, ಬೆದಲು ಜಮೀನು. ಹಾ, ಈ ಸಮ್ಮರಲ್ಲಿ ಬೆಳೆ ಬೆಳೀತಾರ, ಮಳೆ ಆಶ್ರಿತದಲ್ಲೇ ಬೆಳೀತಾ ಇದೆ. ಏನೇನು ಬೆಳೆಗಳು ಬೆಳೀತೀರ? ಮೊದಲನೇದಾಗಿ ಪ್ರಾಥಮಿಕವಾಗಿ ನಮ್ದು ಶೇಂಗಾನೇ ಯಥೇಚ್ಛವಾಗಿ ಬೆಳೆಯೋದ್ರಿಂದ ಶೇಂಗಾ ಬೆಳೀತೇವೆ, ಮತ್ತೆ ತೊಗರಿ ಬೆಳೀತೇವೆ, ಮತ್ತೆ ಉರುಳಿ, ಮತ್ತೆ ರಾಗಿ. ಸೊ ಈ ತರದೆಲ್ಲ ಬೆಳೆಯನ್ನ ಮಿಶ್ರ ಬೆಳೆಗಳನ್ನ ಬೆಳ್ಕೊಂಡು ಸಾಕ್ತಾ ಇದ್ದೇವೆ. ನೀವು ಸಾವಯವ ಕೃಷಿಗೆ ಹೆಚ್ಚು ಒತ್ತು ಕೊಟ್ಟಿದೀವಿ ಅಂತಂದ್ರೆ ಇದನ್ನೆಲ್ಲ ಸಾವಯವ ಕೃಷಿಯಲ್ಲೇ ಬೆಳೀತಾ ಇದ್ರ? ಖಂಡಿತ ಹೌದು, 100ಕ್ಕೆ 100ರಷ್ಟು ಸಾವಯವ ಕೃಷಿಯಲ್ಲಿ ಬೆಳೆತಿದ್ದೇವೆ. ಯಾಕೆಂತಂದ್ರೆ ನಾವು ಅಲ್ಲಿ ಸ್ಟಡೀಸ್ ಮಾಡಬೇಕಾದ್ರೆ ನಮಗೆ ಇದ್ರ ಬಗ್ಗೆ ಒಂದು ಯೋಚನೆ ಇತ್ತು. ಈಗ ಏನಾಗ್ತಾ ಇದೆ, ಈ ಒಂದು ಇಂಡಸ್ಟ್ರಿಯಲೈಸೇಷನ್ ಇಂದ ಮತ್ತೆ ಕೆಲವು ಉದ್ದಿಮೆಗಳಿಂದ ಏನಾಗ್ತಾ ಇದೆ, ಕಂಪ್ಲೀಟ್ ಆಗಿ ವಿಷಪೂರಿತವಾದಂತ ವಾತಾವರಣ ಸೃಷ್ಟಿ ಆಗ್ತಾ ಇದೆ ಅಂತ ನೋಡಿಕೊಂಡಾಗ ಪ್ರತಿಯೊಬ್ಬ ರೈತರು ಕೂಡ ಇದ್ರ ಕಡೆ ಗಮನ ಹರಿಸಿದಾಗ ಏನಾಗುತ್ತೆ, ಇವಾಗ ನಾನು ಕೆಮಿಕಲ್ ಹಾಕ್ತೇನೆ ಭೂಮಿಗೆ, ಅದನ್ನ ನಾನೇ ನನಗೆ ಗೊತ್ತಿಲ್ದಂಗೆ ನಾನೇ ತಿಂತೀನಿ. ಇದನ್ನೊಂದು ಅರ್ಥ ಮಾಡಿಕೊಂಡ್ರೆ ಬಹುಶಃ ಇದು ಕೆಮಿಕಲ್ ಹಾಕೋ ಒಂದು ಪ್ರೊಸೆಸ್ಸು ಕಡಿಮೆ ಆಗುತ್ತೆ ಅನ್ನೋ ಒಂದು ಯೋಚನೆ. ಸೊ ಇದು ಸಾವಯವ ಕೃಷಿ ಅಳವಡಿಸ್ಕೊಂಡು ಎಷ್ಟು ವರ್ಷ ಆಯ್ತು? 2.5 ವರ್ಷ ಆಯ್ತು ಸರ್. ಪ್ರಾರಂಭದಲ್ಲಿ ನೀವು ರಾಸಾಯನಿಕ ಕೃಷಿ ಮಾಡ್ತಾ ಇದ್ರ? ಪ್ರಾರಂಭದಲ್ಲಿ ಮಾಡ್ತಾ ಇದ್ವಿ. ಅದರ ಮಹಿಮೆ ಅದು ಗೊತ್ತಾದಾಗ, ಅದು ಮಣ್ಣು ಯಾವ ತರ ಹಾಳಾಗ್ತಾ ಇದೆ ಅನ್ನೋ ಒಂದು, ಇದಕ್ಕಿಂತ ಮುಂಚೆ ನಾನು ಹೇಳಿದೆ ಫಸ್ಟ್ ನಾವು ನಮ್ಮ ಮಣ್ಣನ್ನ ಅರ್ಥ ಮಾಡ್ಕೋಬೇಕು ಅಂತ. ಸೊ ಮಣ್ಣನ್ನ ಅರ್ಥ ಮಾಡಿಕೊಂಡಾಗ ಸುಮ್ಮನೆ ಹೋಗಿ ಹಿಂಗೆ ನೋಡೋದಂತಲ್ಲ, ಏನಾಗ್ತಾ ಇದೆ ಮಣ್ಣಲ್ಲಿ ಸೈಂಟಿಫಿಕ್ ಆಗಿ ನಾವು ಒಳಗಡೆ ಹೋದಾಗ ಏನಾಗುತ್ತೆ ಅಂದರೆ ಅವಾಗ ನಮಗೆ ಅರ್ಥ ಆಗುತ್ತೆ. ಅರ್ಥ ಆದಾಗ ಏನಾಗುತ್ತೆ, ಇದಕ್ಕೆ ಏನು ಪೂರೈಕೆ ಮಾಡಿದರೆ ಈ ಮಣ್ಣು ಸರಿ ಹೋಗಬಹುದು, ಕಂಪ್ಲೀಟ್ ಆಗಿ ಒಂದು ಮಾಹಿತಿ ಗೊತ್ತಾಗ್ಬಿಡುತ್ತೆ. ಈಗ ಪ್ರಾರಂಭದಲ್ಲಿ ನೀವು ರಾಸಾಯನಿಕ ಕೃಷಿ ಮಾಡ್ತಿದ್ದಂತಾರು, ಈ ಸಾವಯವ ಕೃಷಿಗೆ ಬಂದ್ವಿ ಈಗ 2.5 ವರ್ಷದಿಂದ ಅಂತ ಹೇಳಿದ್ರಿ. ಈ ಸಾವಯವ ಕೃಷಿಗೆ ಬರಬೇಕಂತ ಪ್ರೇರಣೆ ಏನು, ಯಾಕೆ ಆಸಕ್ತಿ ಬಂತು? ಇದು ತುಂಬಾನೇ ಒಂದು ಒಳ್ಳೆ ಕ್ವಶನ್ ಇದು ನೀವು ಕೇಳಿದ್ದು. ಇದು ಒಂದು ಇನ್ಸ್ಪಿರೇಷನ್ ಆಗಿ ನಾವು ತಗೊಂಡಿರೋದು. ಒಂದು ನಾವು ಏನೇ ಒಂದು ಪ್ರಯತ್ನ ಅಂತ ಆದಾಗ ಎಲ್ಲೋ ಒಂದು ಚಿಕ್ಕ ಪ್ರಯತ್ನ, ಇವತ್ತು ನೀವು ಯಾವುದೇ ಒಂದು ರೆವಲ್ಯೂಷನ್ ತಗೊಳ್ಳಿ, ಅದು ಒಂದು ಚಿಕ್ಕ ಒಂದು ಇದರಿಂದನೇ ಸ್ಟಾರ್ಟ್ ಆಗುತ್ತೆ, ಮೊಳಕೆ ಹೊಡೆಯೋದು ಯಾವ ಥರ ಇದಾಗುತ್ತೆ. ಸೊ ಅದೇ ಥರನೇ ನಮ್ಮದು ಒಂದು ಚಿಕ್ಕ ರೆವಲ್ಯೂಷನ್ ಯಾಕೆ ಮಾಡಬಾರ್ದು, ಈಗೇನು ಪ್ರತಿಯೊಂದು ಇದರಲ್ಲೂ ಕೆಮಿಕಲ್ಲೇ, ಇವಾಗ ಕೆಮಿಕಲ್ ಮುಕ್ತವಾಗಿ ನೋಡ್ಬೇಕನ್ನೋದು ತುಂಬಾನೇ ಕಷ್ಟ ಆಗ್ತಾ ಇದೆ. ಯಾಕೆ ಕಷ್ಟ ಆಗ್ತಾ ಇದೆ ಅಂತಂದ್ರೆ ಇದು 100% ಫುಲ್ ಆವರಿಸ್ಕೊಂಡ್ಬಿಟ್ಟಿದೆ. ಅದರಿಂದ ಬರಕ್ ಆಗದೇ ಇರೋಂತ ಪರಿಸ್ಥಿತಿಯಲ್ಲಿ ಇವತ್ತು ನಾವು ಇದ್ದೇವೆ. ಅದಕ್ಕೆ ಇದನ್ನ ಯಾವ ರೀತಿ ನಾವು ಚಿಕ್ಕದಾಗಿ ಮಾಡಬಾರದು ಅನ್ನೋ ಒಂದು ಐಡಿಯಾದಲ್ಲಿ ಕೆಲವರು ಸಾಧಕರ ಜೊತೆ ನಾವು ಈ ವಿಚಾರವನ್ನು ಹಂಚಿಕೊಂಡಾಗ ಅವರು ತುಂಬಾ ಸಂತೋಷಪಟ್ಟು ನೀವು ಯುವಕರು ನೀವು ಇದನ್ನ ಈ ವಯಸ್ಸಲ್ಲಿ ನೀವು ಅರ್ಥ ಮಾಡಿಕೊಂಡು ಈ ತರ ಡಿಸ್ಕಸ್ ಮಾಡಿದ್ದೇ ಒಂದು ಬದಲಾವಣೆ. ಇದಕ್ಕೆ ನೀವು ಒಂದು ಸ್ಟೆಪ್ ಆಗಲೇ ನೀವು ಬದಲಾಗ್ಬಿಟ್ಟಿದ್ರೆ ನೆಕ್ಸ್ಟ್ ಸ್ಟೆಪ್ ನಿಮಗೆ ಕಂಪ್ಲೀಟ್ ಮಾಹಿತಿ ಕೊಡ್ತವೆ. ಸೊ ಅದರ ಮುಖಾಂತರ ನೀವು ಹೋಗಿ ಅಂತೇಳಿ ತುಂಬಾ ಸಾಧಕರು ಕೂಡ ನಮಗೆ ಒಂದು ಮಾರ್ಗದರ್ಶನ ಕೊಟ್ರು. ಸೊ ನಾವು ಯಾಕೆ ನಾವು ಬದಲಾವಣೆ ಆಗಬಾರದು, ನಮ್ಮ ಸುತ್ತಮುತ್ತ ಬರೀ ರಾಸಾಯನಿಕವನ್ನೇ ಸಿಂಪಡಣೆ ಮಾಡ್ತಾರೆ, ನಾವು ಅದನ್ನ ವಿಭಿನ್ನವಾಗಿ ಅದನ್ನ ಯಾಕೆ ನಾವು ಆರ್ಗ್ಯಾನಿಕ್ ಮಾಡಬಾರ್ದು, ಒಂದು ಸಾವಯವ ಯಾಕೆ ಮಾಡಬಾರ್ದು ಅನ್ನೋ ಉದ್ದೇಶದಲ್ಲಿ ಮಾರ್ಗದರ್ಶನದ ಮುಖಾಂತರ ಒಂದು ದಿಟ್ಟ ಹೆಜ್ಜೆ ಇಟ್ಟೇವೆ. ಈ ದಿಟ್ಟ ಹೆಜ್ಜೆಯಲ್ಲಿ ನಮಗೆ ಯಾವುದೇ ರೀತಿ ಲಾಸ್ ಆದರೂ ಪರವಾಗಿಲ್ಲ, ಒಂದು ಹೆಜ್ಜೆ ಮುಂದಿಡೋಣ ಅಂಥೇಳಿ ನಿರ್ಧಾರ ಮಾಡಿ. ಸೊ ತುಂಬ ಜನ ನಮಗೆ ಬೇಡ ಬೇಡ ಅಂತಲೇ ಮೊದಲು ನಮಗೆ, ನೀವು ಯಾವುದೋ ಒಂದು ಒಳ್ಳೆ ಕಾರ್ಯ ಮಾಡೋಕ್ಕೋದ್ರೂ ಜನಗಳು ಫಸ್ಟು ಬೇಡ ಅಂತಲೇ ಹೇಳ್ತಾರೆ. ಸೊ ನಾವು ಹೋಗೋವಂತ ದಾರಿ ಕರೆಕ್ಟಾಗಿತ್ತು ಅಂದರೆ ನಮ್ಮ ಮೈಂಡಲ್ಲಿ ನನ್ನ ಮತ್ತು ನನ್ನ ವೈಫ್ನ ಒಂದು ಮೆಂಟಾಲಿಟಿ ಏನು ಅಂತ ಅಂದರೆ ಒಂದು ದಿಟ್ಟ ಹೆಜ್ಜೆ, ಒಳ್ಳೆ ದಾರಿ. ಒಳ್ಳೆ ದಾರಿಯಲ್ಲಿ ಹೋಗ್ತಾ ಇರಬೇಕಾದ್ರೆ ಯಾರ ಅವಶ್ಯಕತೆ ಇರೋದಿಲ್ಲ ಪರ್ಮಿಷನ್. ಸೊ ಈ ಥರ ನಾವಿಬ್ರು ಲಾಸ್ ಆದರೂ ಪರವಾಗಿಲ್ಲ, ಇದನ್ನು ನಾವು ಮುಂದೆ ವರಿಸಲೇಬೇಕು ಅಂಥೇಳಿ ಸೊ ಒಂದು ಆರ್ಗ್ಯಾನಿಕಲ್ಲಿ ನಾವು ಕಾಲಿಟ್ಟವೆ. ಪ್ರತಿಯೊಂದು ಮಾಹಿತಿ ಕೂಡ ತಜ್ಞರು ಅವ್ರ ಜೊತೆ ಡಿಸ್ಕಸ್ ಮಾಡಿ ನಾವು ಒಂದು ಹೆಜ್ಜೆನ ಇಟ್ವಿ. ಸೊ ಇವತ್ತು ಮೊದಲೇ ವರ್ಷನೇ ಸ್ವಲ್ಪ ನಮಗೆ ನಾವು ಊಹಿಸದಷ್ಟು ಬರಲಿಲ್ಲ. ಯಾಕೆಂತಂದ್ರೆ ಮೊದಲೇ ವರ್ಷನೇ ಬಂದ್ಬಿಡ್ತು ಅಂದ್ರೆ ಅದು ತಪ್ಪಾಗುತ್ತೆ. ಮೊದಲೇ ವರ್ಷ ನಾವೇನೇನ್ ತಪ್ಪು ಮಾಡ್ತಾ ಇದ್ದೀವಿ ಅನ್ನೋದು ನಮ್ಗೆ ಅರಿವಾಯ್ತು. ಈವನ್ ಮಾಹಿತಿ ತಗೊಂಡ್ರು ಕೂಡ ಕೆಲವ ಒಂದು ಮಣ್ಣಿನ ಒಂದು ಗುಣಲಕ್ಷಣಗಳೇ ಒಂದು ವಿಚಿತ್ರ. ಈ ಭೂಮಿನ ಅರ್ಥ ಮಾಡ್ಕೊಳ್ಳೋಕೆ ಯಾವ ಸೈಂಟಿಸ್ಟ್ಗೂ ಸಾಧ್ಯ ಇಲ್ಲ, ಯಾರಿಗೂ ಸಾಧ್ಯ ಇಲ್ಲ ಅಂತೇಳಿ ಅದು ನನ್ನ ಅನಿಸಿಕೆ. ಸೊ ಈ ಪ್ರಾಕೃತಿಕ ವೈಫಲ್ಯತೆಗಳಿಂದ ಏನಾಗ್ತದೆ, ಯಾವ ಟೈಮಲ್ಲಿ ಏನು ಮಳೆ ಬರುತ್ತೆ, ಯಾವ ಟೈಮಲ್ಲಿ ಇದು ಬರುತ್ತೆ ಅನ್ನೋದು ನಾವು ಹವಾಮಾನ ಇಲಾಖೆಯಿಂದ ತಗೊಂಡ್ರು ಕೂಡ ಅದು ಮಾಹಿತಿ ತಪ್ಪಾಗುತ್ತೆ ಕೆಲವು ಕಡೆ. ಸೊ ಈ ಥರ ಇರಬೇಕಾದ್ರೆ ನಾವು ಯಾಕೆ ಈ ಒಂದು ಮಾಡಬಾರ್ದು ಅಂತೇಳಿ ನಾವು ಅದರ ತಕ್ಕನಾಗೆ ಮೊದಲನೇದಾಗಿ ನಾವು ಮಾಹಿತಿ ಪ್ರಕಾರ ಈ ಹಸಿರೆಲೆ ಗೊಬ್ಬರವನ್ನು ನಾವು ಪ್ರಾರಂಭ ಮಾಡಿದ್ವಿ. ಹೆಸರೆಲೆ ಗೊಬ್ಬರ ಯಾವ ರೀತಿ ಮಾಡ್ಕೋಬೇಕು, ಏಕದಳ ದ್ವಿದಳಗಳ ಎಲ್ಲ ರಾಗಿ ಭತ್ತ ಇವೆಲ್ಲನೂ ಬಿತ್ತನೆ ಮಾಡಿದ್ವಿ. ಸೊ ಅದು ಒಂದು ಒಂದು ಹಂತಕ್ಕೆ ಒಂದು ಬೆಳೆದಾದಾಗ ಅದನ್ನ ಹಂಗೆ ನಾವು ಅದನ್ನ ಭೂಮಿಗೆ ಸೇರಿಸಿದ್ವಿ. ಸೊ ಈ ಪ್ರೊಸೆಸ್ಸು ನಮಗೆ ಫಸ್ಟ್ಗೆ ಹೊಸತರ ನಮ್ಗೇನೋ ಒಂಥರ ಆನಂದ. ಯಾಕೆ ಅಂತಂದ್ರೆ ನಾವು ಸುಮಾರು ಒಂದು 15-20 ವರ್ಷ ಆಯ್ತು ಕೃಷಿ ಬಿಟ್ಟು. ಸೊ ಮತ್ತೆ ಬಂದಾಗ ಏನೋ ಒಂಥರ ನಮಗೆ ಖುಷಿ. ಅದು ಇನ್ನ ನಮಗೆ ಅದನ್ನ ನೋಡ್ತಾ ಇದ್ದಾಗ ನಮ್ಮ ಭೂಮಿನ ಇಂಥ ಇದನ್ನ ನಾವು ಬಿಟ್ಟು ನಾವು ಇಷ್ಟು ವರ್ಷ ನಾವು ತಪ್ಪು ಮಾಡಿದ್ವಾ. ಯಾಕೆ ದಡ್ರೆ ಮಾತ್ರ ಭೂಮಿನ ಉಳುಮೆ ಮಾಡಬೇಕು, ಇವನು ಓದಿದನ್ ನೀನು ಹೋಗಪ್ಪ ಕೆಲಸಕ್ಕೆ ಅನ್ನೋರು ಹಿರಿಯರು. ಯಾಕೆ ಆ ಥರ ಅಂತ ಇದ್ರು? ಈಗ ಬುದ್ಧಿವಂತರೇ ಬಂದು ಜಮೀನನ್ನು ಒಂದು ಒಂದು ಒಳ್ಳೆ ಮಾಹಿತಿ ಮುಖಾಂತರ ಒಂದು ನ್ಯಾಚುರಲ್ ಆಗಿ ಮಾಡಿದಾಗ ಖಂಡಿತ ಒಳ್ಳೆ ಸಕ್ಸಸ್ ಸಿಗುತ್ತಲ್ಲ, ಯಾಕೆ ನಾವು ಮಾಡಬಾರ್ದು? ಪ್ರಾರಂಭದಲ್ಲಿ ಕಷ್ಟ ಅನಿಸ್ಲಿಲ್ಲ ಬೆಂಗಳೂರಲ್ಲಿಂದ ಬಂದು ಇಲ್ಲಿ ಕೃಷಿ ಬದುಕಿಗೆ ಹೊಂದ್ಕೊಂಡಾಗ ತುಂಬಾನೇ ಕಷ್ಟ ಅನಿಸ್ತು. ತುಂಬಾ ಕಷ್ಟ ಅಂದ್ರೆ ನಾ ಹೇಳಕ್ ಆಗೋದಿಲ್ಲ ಅಷ್ಟು ಕಷ್ಟ ಅನಿಸ್ತು. ಹೇಗೆ ಅನಿಸ್ಬಿಡ್ತು ಅಂದ್ರೆ ಏನಪ್ಪ ಇದು ಅಲ್ಲೇ ಚೆನ್ನಾಗಿದ್ವಿ ಅಲ್ಲೇ ಚೆನ್ನಾಗಿರ ಅನ್ನೋದಕ್ಕಿನ್ನ ತುಂಬಾ ಶ್ರಮ. ನಮ್ಮ ತಂದೆ ತಾಯಿಗಳು ಇದೆಲ್ಲ ಬೇಕಿತ್ತ ನಿಮ್ಗೆ? ಆರಾಮಾಗಲ್ಲಿ ಎ ಸಿ ರೂಮ್ ಅಲ್ಲಿ ಕೂತ್ಕೊಂಡು ಕೆಲಸ ಮಾಡೋದಾಗಿರುತ್ತೆ, ಇಲ್ಲಿ ಹೇಗೆ ಇಲ್ಲಿ ಬೆವರು ಸುರಿಸ್ಕೊಂಡು ಕೈ ಕಾಲುಗಳನ್ನ ಉಯಿಸ್ಕೊಂಡು ಬಿಸಿಲಲ್ಲಿ ಬೇರೆ ಕೂಲಿ ಆಳುಗಳಿಗೆ ನೀವು ಕೊಟ್ರೆ ಅವರೇ ಎಲ್ಲ ಮಾಡ್ಕೊಂಡು ಹೋಗ್ತಾರೆ, ನೀವು ಮಾಡೋಂಥದ್ದು ಏನಿದೆ? ಸೊ ನಮ್ಮ ನನ್ನ ಒಂದು ನನ್ನ ವೈಫ್ನ ಉದ್ದೇಶ ಏನು ಅಂದರೆ ಏನೇ ವಿಚಾರ ಆಗಲಿ ಫಸ್ಟ್ ನಾವು ಕಲ್ತ್ಕೋಬೇಕು, ಕಲ್ತ್ಕೊಂಡಾಗ ನಾವು ಬೇರೆಯವ್ರಿಗೆ ಹೇಳೋಕ್ಕೆ ಈಸಿ ಆಗುತ್ತೆ. ಆ ಉದ್ದೇಶದಿಂದ ನಾವೇ ಹೇಳಿದ್ ಬಿಟ್ವಿ, ನಾವೇ ಹೇಳಿದ್ ಪ್ರತಿಯೊಂದು ಈ ಒಂದು ಹಸಿರೆಲೆ ಗೊಬ್ಬರದಿಂದ ಅದನ್ನ ಮಲ್ಚಿಂಗ್ ಮಾಡಿಸ್ಬಿಟ್ಟು ಅದನ್ನ ನಾವು ಯಾವ ರೀತಿ ಮಣ್ಣಿನ ಒಂದು ಪೋಷಣೆ ಯಾವ ರೀತಿ ಮಾಡಬೇಕು ಅದನ್ನೆಲ್ಲ ನಾವು ತಜ್ಞರುಗಳ ಮುಖಾಂತರ ನಾವು ತಿಳ್ಕೊಂಡು ನಮ್ಮ ಮತ್ತೆ ನಮ್ಮ ತಂದೆಯವರು ಕೂಡ ಅವರು ಒಂದು 45 ವರ್ಷಗಳಿಂದ ಅವರು ಈ ಕೃಷಿಕರು ಮತ್ತೆ ವ್ಯಾಪಾರಸ್ಥರು. ಹಾಗಾಗಿ ಈ ಒಂದು ಕೃಷಿ ಬದುಕಿನಲ್ಲಿ ಏನಾಗಿತ್ತು ಅಂದ್ರೆ ತುಂಬಾನೇ ಆಶ್ಚರ್ಯಕರವಾಗಿರ್ತಕ್ಕಂಥ ಒಂದು ಮಾಹಿತಿಗಳು ಬರ್ತಾ ಇದ್ವು. ಮತ್ತೆ ನಾವು ತಜ್ಞರುಗಳು ಹೇಳೋದಕ್ಕೂ ನಾವು ಮಾಡೋದಕ್ಕೂ ಮ್ಯಾಚ್ ಆಗ್ತಾ ಇರಲಿಲ್ಲ ಒಂದೊಂದ್ಸರಿ. ಸೊ ಈ ತರ ಆದಾಗ ನಮಗೊಂದು ಯಕ್ಷ ಪ್ರಶ್ನೆ ಆಗಿ ಕುತ್ಕೊಂಡ್ಬಿಡ್ತಾ ಇದ್ವಿ. ಅದೇ ನೋಡಿ, ನೇಚರ್ ಅನ್ನೋದು ಏನೇ ಅಂತಂದ್ರೆ ಫಸ್ಟ್ಗೆ ಅದನ್ನು ಬೆಟ್ಟದಾಗ ತರ ತೋರಿಸುತ್ತೆ, ಅದನ್ನ ಅರ್ಥ ಮಾಡ್ಕೊಳ್ತಾ ಮಾಡ್ಕೊಳ್ತಾ ಹೋದಾಗ ಅದು ನಮ್ಮನ್ನ ವೆಲ್ಕಮ್ ಮಾಡುತ್ತೆ. ಅದು ಒಂದ್ಸತಿ ನಮ್ಮನ್ನ ವೆಲ್ಕಮ್ ಮಾಡ್ತು ಅಂದ್ರೆ, ಸೊ ನಿಮ್ಮ ಬದುಕು ಬಂಗಾರ ಅನ್ನೋದ್ರಲ್ಲಿ ಎರಡು ಮಾತಿಲ್ಲ. ಈಗ ಸಾಕಷ್ಟು ಜನ ಈ ರಾಸಾಯನಿಕ ಕೃಷಿನ ಅಳವಡಿಸಿಕೊಂಡು ಹೆಚ್ಚೆಚ್ಚು ಇಳುವರಿ ತಗೊಂಡು ಲಾಭ ಪಡ್ಕೊಳ್ತೀವಿ ಅಂತೆಲ್ಲ ಹೇಳ್ತಾರೆ. ಸಾವಯವ ಕೃಷಿ ಬಂದಾಗ ಇಳುವರಿ ಯಾವ ಪ್ರಮಾಣದಲ್ಲಿ ಬಂತು? ಇದು ನಿಮಗೆ ನಾವು ಇಟ್ಟಂತ ಹೆಜ್ಜೆ ಸರಿ ಇದೆ ಅಂತ ಅನ್ನಿಸ್ತೆ? ಮೊದಲನೇ ವರ್ಷ ನಾನು ನಿಮ್ಗೆ ಹೇಳಿದಾಗೆ ತುಂಬಾ ಲಾಸ್ ಆಯ್ತು. ತುಂಬಾ ಲಾಸ್ ಅಂದ್ರೆ ಈ ಪ್ರಾಕೃತಿಕ ವೈಪರೀತ್ಯದಿಂದ ತುಂಬಾ ಲಾಸ್ ಆಗೋಯ್ತು. ಯಥೇಚ್ಛವಾಗಿ ಮಳೆ ಬಂತು. ಸುಮಾರು ಒಂದು 2.5 ಎಕರೆಯಲ್ಲಿ ನೀರು ನಿಂತು ಬಿಡ್ತು. ಸೊ ಇದನ್ನ ನಾವು ಯಾವ ರೀತಿ ಓವರ್ಕಮ್ ಮಾಡಬೇಕು ಅನ್ನೋದು ಒಂದು, ಅವಾಗ ಎಕ್ಸ್ಪೆನ್ಸಸ್ಸು ತುಂಬಾ ಜಾಸ್ತಿ. ಸೊ ಇದೇನಾಯ್ತು ನಮಗೆ ಶಾಕಿಂಗ್ ನ್ಯೂಸ್ ಅಂತಾನೆ ಹೇಳ್ಬೋದು. ನೆಕ್ಸ್ಟ್ ಅದನ್ನ ನಮಗೆ ಓವರ್ಕಮ್ ಆಯ್ತು. ನಮಗೆ ಓಕೆ, 2.5 ಗದ್ದೆಲ್ಲ ಹೋಯ್ತಲ್ಲ, ಇನ್ನ ಒಂದು 2 ಗದ್ದೆ ಇದೆಯಲ್ಲ, ಇದರಲ್ಲಿ ನಾವು ಯಾಕೆ ಮಾಡಬಾರ್ದು, ಕಾನ್ಸಂಟ್ರೇಟ್ ಮಾಡಿ ಇದರಲ್ಲೂ ನೀರು ನಿಂತಿರೋದ್ರಲ್ಲೂ ಅದನ್ನ ಯಾವ ರೀತಿ ನಾವು ಪೋಷಣೆ ಮಾಡ್ಬೇಕು ಅದೆಲ್ಲ ರೀತಿಯಿಂದ ಪೋಷಣೆ ಮಾಡಿದ್ವಿ. ಆದರೂ ಕೂಡ ನಾವು ಎಕ್ಸ್ಪೆಕ್ಟ್ ಮಾಡಿದಷ್ಟು ಬರಲಿಲ್ಲ. 2.5 ಗದ್ದೆಯಲ್ಲಿ ಕಂಪ್ಲೀಟ್ ಆಗಿ ಒಂದು 60% ನಮಗೆ ಲಾಸೇ ಆಗೋಯ್ತು. ಸೊ ಇನ್ನ 2 ಗದ್ದೆಯಲ್ಲಿ ಅದು ನಮಗೆ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಒಂದು ಒಳ್ಳೆ ನಮಗೆ ಇಳುವರಿನ ಅತಿ ಹೆಚ್ಚಿನದಾಗಿ ಬರಲಿಲ್ಲ. ಆದರೆ ಕೆಲವು ಲಕ್ಷಣಗಳು ಕಂಡುಬಂತು. ನಾವು ಅಬ್ಸರ್ವ್ ಮಾಡಿರೋದು ಶೇಂಗಾದಲ್ಲಿ ಕಾಯಿ ಗಟ್ಟಿ ಕಟ್ತಾ ಇತ್ತು. ಸೊ ಅದು ಗಟ್ಟಿ ಕಟ್ಟಿದ್ದು ಅಂತಂದ್ರೆ ಏನೋ ಒಂದು ಪ್ರಕ್ರಿಯೆ ಆಗಿದೆ, ರಾಸಾಯನಿಕ ಇಲ್ದೇನೆ ಈ ಒಂದು ಸಾವಯವದಲ್ಲೇನೆ ಅದೊಂದು ಪರಿವರ್ತನೆ ಆಗಿದೆ ಅನ್ನೋದು ನಮಗೆ ಅರಿವಾಯ್ತು. ಮತ್ತೆ ವ್ಯವಸಾಯ ತಜ್ಞರುಗಳ ಪ್ರಕಾರ ಅವರು ನಮಗೆ ಮುಂಚೆನೆ ನಮಗೆ ಹೇಳಿದ್ರು, ನೀವು ಇದನ್ನ ನ್ಯಾಚುರಲ್ ಆಗಿ ಮಾಡ್ತಾ ಇರೋದ್ರಿಂದ ಒಂದು ಸಾಲ್ನ ಬಿಟ್ಬಿಡಿ, ಅದಕ್ಕೆ ನೀವು ಏನೂ ಸ್ಪ್ರೇ ಮಾಡಕ್ ಹೋಗ್ಬೇಡಿ, ಅದು ನ್ಯಾಚುರಲ್ ಆಗಿ ಬೆಳಿಲಿ. ಬೇರೆದಕ್ಕೆಲ್ಲ ನೀವು ಏನೇನು ಸ್ಪ್ರೇ ಮಾಡಬೇಕೋ ಇದನ್ನೆಲ್ಲ ಸ್ಪ್ರೇ ಮಾಡಿ, ಈ ಗೋನಂದ ಜಲ, ಗೋಕೃಪಾ ಅಮೃತ ಇವೆಲ್ಲ ಇದೆಯಲ್ಲ, ಇದನ್ನೆಲ್ಲ ಸ್ಪ್ರೇ ಮಾಡಿ, ಇದನ್ನು ಮಾಡಿ ಈ ಒಂದು ಸಾಲಿಗೆ ಮಾತ್ರ ಬಿಡಿ, ಅವಾಗ ಡಿಫ್ರೆನ್ಸಸ್ ನೋಡಿ ನೀವು, ನಿಮಗೆ ಅರ್ಥ ಆಗುತ್ತೆ ಅಂದಾಗ ಅದು ಖಂಡಿತವಾಗ್ಲೂ ಆ ಡಿಫ್ರೆನ್ಸ್ ನಾವು ನೋಡಿದ್ದೇವೆ. ಮತ್ತೆ 2ನೇ ವರ್ಷ ಅದು ಏನೇನು ನಾವು ತಪ್ಪುಗಳು ಮಾಡಿದ್ವಿ ಅದನ್ನು ಓವರ್ಕಮ್ ಮಾಡಿಕೊಂಡು, ಸೊ ಈಗ ಏನಾಗ್ತಾ ಇದೆ ಅಂದರೆ ಈಗ ನಮಗೆ ತುಂಬ ಎಕ್ಸೈಟ್ಮೆಂಟ್ ಆಗ್ತದೆ. ಈ ವರ್ಷ ಇದು, ನೆಕ್ಸ್ಟ್ ಇಯರ್ ಯಾಕೆ ಬೇರೆ ಬೆಳೆ ಹಾಕಬಾರ್ದು, ಬರೀ ಶೇಂಗಾ ತೊಗರಿ ಎಲ್ಲ ತುಂಬ ಬೆಳೆಗಳಿದೆ, ಅದನ್ನು ಯಾಕೆ ಯೋಚನೆ ಮಾಡಬಾರ್ದು? ಎಳ್ಳು ಯೋಚನೆ ಮಾಡ್ತಾ ಇದ್ದೇವೆ, ಎಳ್ಳಿನ ಪ್ರಾರಂಭ ಮಾಡಿದ್ದೇವೆ, ಮತ್ತು ಈ ಸನ್ಫ್ಲವರು ಪ್ರಾರಂಭ ಮಾಡಿದ್ದೇವೆ, ಮತ್ತು ರಾಗಿನೂ ಪ್ರಾರಂಭ ಮಾಡಿದ್ದೇವೆ. ಅದು ನೀರಾವರಿ ಇಲ್ಲದೇ ಇದನ್ನು ನಾವು ಅತಿ ಕಡಿಮೆ ನೀರಲ್ಲೇ ಯಾವ ರೀತಿ ಮಾಡಬೇಕು ಅನ್ನೋದು ಒಂದು ಯೋಚನೆಯಿಂದ ಅದನ್ನು ದಿಟ್ಟ ಹೆಜ್ಜೆ ಇಟ್ವಿ. ಅದರಲ್ಲಿ ಈ ಶೇಂಗಾದಲ್ಲೇ ನಮಗೆ ಭಾಳ ಚೆನ್ನಾಗಿ ಬಂತು. ಈಗ ಶೇಂಗಾ ಆಗಿರ್ಬೋದು, ತೊಗರಿ ಆಗಿರ್ಬೋದು, ಸೂರ್ಯಕಾಂತಿ ಆಗಿರ್ಬೋದು, ಮಾರುಕಟ್ಟೆಯಲ್ಲಿ ನೀವು ರಾಸಾಯನಿಕ ಕೃಷಿಯಿಂದ ಮಾಡ್ತಾ ಹೊರಟೋಗ್ರಿ 6,000-8,000 ರೂಪಾಯಿ, ಸಾವಯವ ಕೃಷಿಯಿಂದ ಮಾಡಿದಾಗ 6,000-8,000 ರೂಪಾಯಿ ಐತೆ. ಅವಾಗ ನಿಮಗೆ ನಾನು ಈ ಸಾವಯವ ಕೃಷಿಯಲ್ಲಿ ಬೆಳೆದ್ರು ನಮ್ಗೇನು ಒಳ್ಳೆ ಬೆಲೆ ಸಿಗ್ಲಿಲ್ಲ ಅಂತ ಅನ್ನಿಸ್ಲಿಲ್ವ? ಒಳ್ಳೆ ಕ್ವಶನ್ ಕೇಳಿದ್ರಿ. ಎಲ್ಲರೂ ಪ್ರತಿಯೊಬ್ಬರನ್ನು ಫೇಸ್ ಮಾಡೋದು ಇದೇ ಪ್ರಾಬ್ಲಮ್. ಅದಕ್ಕೆ ಏನಾಗ್ತಾ ಇದೆ ಅಂತಂದ್ರೆ, ಈ ನಮ್ಮ ಈ ಚಳ್ಳಕೆರೆ ಭಾಗದಲ್ಲಿ ಮತ್ತೆ ಚಿತ್ರದುರ್ಗ ಭಾಗದಲ್ಲಿ ಈ ಸಾವಯವ ಕೃಷಿಕರ ಸಂಘ ಅಂತ ಮಾಡ್ಕೊಂಡಿದ್ದೇವೆ. ಆರ್ಗ್ಯಾನಿಕಲಿ ಯಾರ್ಯಾರು ಬೆಳೆ ಬೆಳೀತಾ ಇದ್ದಾರೋ ಅವ್ರದ್ದೆಲ್ಲ ಒಂದು ಉತ್ಪನ್ನಗಳನ್ನ ಒಂದು ಮಾರುಕಟ್ಟೆಯಾಗಿ ಮಾಡಿ ಅದನ್ನ ಅಲ್ಲಿ ಒಳ್ಳೆ ಬೆಲೆಗೆ ಮಾರುವಂತಹ ಸ್ಥಿತಿನ ನಾವು ಕಂಡ್ಕೊಂಡಿದ್ದೇವೆ. ಸೊ ಅದರಲ್ಲಿ ನಾವು ಅಷ್ಟೇ, ಈಗ ನಾವು ಶೇಂಗಾ ಬೆಳಿತೇವೆ, ಶೇಂಗಾ ಬೆಳೆದು ಅದರಲ್ಲಿ ಮೌಲ್ಯವರ್ಧನೆ ಮಾಡಿದ್ದೇವೆ. ಆಯಿಲ್ ಗಾಣದ ಎಣ್ಣೆ ಅಂತೀವಿ. ಇವಾಗ ನಿಮಗೆ ಗೊತ್ತಿರತಕ್ಕಂಥದ್ದು ವಿಚಾರ ಏನಂದ್ರೆ, ಗಾಣದ ಎಣ್ಣೆ ಎಷ್ಟು ಪ್ರಾಮುಖ್ಯತೆ ಇದೆ ಅಂತಂದ್ರೆ, ಈಗ ಪ್ರತಿಯೊಬ್ಬರಿಗೂ ಪ್ರಾಮುಖ್ಯತೆ ಇದೆ. ಸುಮಾರು ಒಂದು 40-45 ವರ್ಷಗಳ ಹಿಂದೆ ಈ ಗಾಣದ ಎಣ್ಣೆ ತಿಂತಾ ಇದ್ರು ಜನ, ಆರೋಗ್ಯವಾಗಿದ್ರು. ಈಗ ಏನಾಗ್ತದೆ, ಸುಮಾರೊಂದು ಮಲೇಷ್ಯಾದಿಂದ ನಮಗೆ ಯಾವಾಗ ಪಾಮ್ ಆಯಿಲ್ ಬಂತು, ಸೊ ಅವಾಗ ನಮ್ಮ ಗಾಣಗಳು ಕಣ್ಮರೆ ಆದವು. ಸೊ ಈಗ ಒಂದು ದೇವರ ದಯದಿಂದ ಏನೋ ಈಗ ಗಾಣಗಳು ಕಾಣ್ತಾ ಇದ್ದಾವೆ, ಅದಕ್ಕೆ ತಕ್ಕನಾಗೆ ಪರಿಶುದ್ಧವಾದ ಆಯಿಲ್ನ ರೆಡಿ ಮಾಡಿ ಮಾರ್ಕೆಟಲ್ಲಿ ಸಿಗ್ತಾ ಇದೆ. ಸೊ ಅದೇ ರೀತಿ ನಾವೇನು ಮಾಡಿದ್ವಿ, ಆರ್ಗ್ಯಾನಿಕಲಿ ಬೆಳೆದಿದ್ದೇವೆ. ಶೇಂಗಾನ ಮಾರೋದಕ್ಕಿನ್ನ ಮಾರಿದ್ರೆ ಕಡಿಮೆ ಲಾಭ ಬರುತ್ತೆ, ಅದನ್ನ ಮೌಲ್ಯವರ್ಧನೆ ಮಾಡಿದ್ರೆ ಹೆಚ್ಚಿನದಾಗಿ ಲಾಭ ಬರುತ್ತೆ. ಡೈರೆಕ್ಟ್ ಮಾರಿದಾಗ ನಿಮಗೆ ಲಾಭ ಇಲ್ಲ ಶೇಂಗಾನ, ಅದು ವ್ಯಾಲ್ಯೂ ಅಡಿಷನ್ ಮಾಡಿದಾಗ ನಿಮಗೆ ಲಾಭ ಇರುತ್ತೆ. ಅದನ್ನ ನಾವೇನ್ ಮಾಡಿದ್ವಿ, ನಾವು ಆರ್ಗ್ಯಾನಿಕಲ್ ಬೆಳೆದಿರೋದನ್ನ ನಾವು ಶೇಂಗಾನ ಗಾಣಕ್ಕೆ ಹಾಕಿ ಅದರಿಂದ ವ್ಯಾಲ್ಯೂ ಅಡಿಷನ್ ಮೌಲ್ಯವರ್ಧನೆ ಮಾಡಿ ಅದನ್ನ ನಾವು ಒಂದು ಒಂದು ಬ್ರ್ಯಾಂಡ್ ಅಂತೀವಲ್ಲ, ನಾವು ನಮ್ದು ಒಂದು ಚಳ್ಳಕೆರೆ ನಟ್ಸ್ ಅಂತ ಹೇಳಿ ಒಂದು ಬ್ರ್ಯಾಂಡ್ನ ಮಾಡಿ ಎಲ್ಲಾ ಕಡೆ ಒಂದು ತಲುಪಿಸುವ ವ್ಯವಸ್ಥೆ ಮಾಡ್ತಾ ಇದ್ದೇವೆ. ಸೊ ಮತ್ತೆ ಈ ತರ ಮಾಡೋದ್ರಿಂದ ಏನಾಗ್ತಿದ್ರೆ ನಮ್ಗೆ ತುಂಬಾನೇ ಲಾಭದಾಯಕವಾಗಿ ಕಾಣ್ತಾ ಇದ್ದೇವೆ. ಹೀಗೆ ಇರೋದ್ರಿಂದ ಇದಕ್ಕೆ ಸಪೋರ್ಟಿವ್ ಆಗಿ ನಮಗೆ ಸೊ ಸೆಂಟ್ರಲ್ ಗೌರ್ಮೆಂಟ್ ಇಂದ ಪ್ರಧಾನಮಂತ್ರಿಗಳ ಕಿರುಹಾರ ಸಂಸ್ಕರಣಾ ಯೋಜನಾ ಒಂದು ಅಡಿಯಲ್ಲಿ ನಾವು ಕೂಡ ಬೆನಿಫಿಷರಿ. ನಿಮಗೆ 50% ಸಬ್ಸಿಡಿ ಸಿಗ್ತಾ ಇದೆ. ಕೃಷಿನಲ್ಲಿ ಏನಾದರೂ ಒಂದು ಫುಡ್ ಪ್ರೊಸೆಸಿಂಗ್ ಅಲ್ಲಿ ವ್ಯಾಲ್ಯೂ ಅಡಿಷನ್ ನೀವು ಮಾಡ್ತೀನಿ ಅನ್ನೋದಾದ್ರೆ ಸೆಂಟ್ರಲ್ ಗೌರ್ಮೆಂಟು 35% ಕೊಡ್ತಾ ಇದೆ, ಸ್ಟೇಟ್ ಗೌರ್ಮೆಂಟು 15% ಕೊಡ್ತಾ ಇದೆ. ಸೊ ಟೋಟಲಿ ನಿಮ್ಗೆ 50% ಸಬ್ಸಿಡಿ ಸಿಗ್ತಾ ಇದೆ. ಮಿಲ್ಲೆಟ್ಸ್ ಅಲ್ಲಿ ನೀವೇನಾದ್ರೂ ಒಂದು ಮೌಲ್ಯವರ್ಧನೆ ಮಾಡಬೇಕಂದ್ರೆ ಮೌಲ್ಯವರ್ಧನೆ ಮಾಡೋ ಒಂದು ಮೆಷಿನರಿಗಳನ್ನ ಸೊ ಡೈರೆಕ್ಟ್ 50% ಸಬ್ಸಿಡಿ ಗೌರ್ಮೆಂಟ್ ಇಂದಾನೆ ಸಿಗ್ತಾ ಇದೆ ಅಲ್ಲ ನಿಮ್ಗೆ. ಇಲ್ಲಿ ಯಾವುದೇ ರೀತಿ ಯಾವುದೇ ವರ್ಗದ ಭೇದ ಭಾವ ಇಲ್ಲ. ಇಲ್ಲಿ ಆ ತರ ಒಂದು ಸ್ಕೀಮ್ನ ಇಂಪ್ಲಿಮೆಂಟ್ ಆಗಿದೆ ಸೆಂಟ್ರಲ್ ಗೌರ್ಮೆಂಟ್ ಇಂದ. ಸೊ ಇದು ಏನಾಗ್ತಾ ಇದೆ ಅಂದ್ರೆ ತುಂಬಾ ರೆವಲ್ಯೂಷನ್ ಆಗ್ತಾ ಇದೆ. ಈಗ ಎಲ್ಲಾ ಕಡೆ ಎಲ್ಲಾ ಡಿಸ್ಟ್ರಿಕ್ಟು ತಾಲೂಕುಗಳಲ್ಲಿ ರೆವಲ್ಯೂಷನ್ ಆಗ್ತಾ ಇದೆ. ಸೊ ಇದಾಗೋದ್ರಿಂದ ಇವತ್ತು ನಮಗೆ ಸುಮಾರು 250 ವರ್ಷಗಳ ಕಾಲ ನಮ್ಮನ್ನ ಆಳಿರ್ತಕ್ಕಂಥ ಬ್ರಿಟಿಷರು ಪ್ರಪಂಚದಲ್ಲಿ 5ನೇ ರಾಷ್ಟ್ರವಾಗಿ ಇದ್ರು. ಇವಾಗ ನಾವು ಕೃಷಿಕರ ಭಾರತ ಆಗಿರ್ತಕ್ಕಂಥ ನಮ್ಮ ದೇಶ ಆ ಬ್ರಿಟನ್ನ ಹಿಂದೆ ಹಾಕಿ ಆರ್ಥಿಕವಾಗಿ 5ನೇ ರಾಷ್ಟ್ರ ಆಗಿ ನಾವು ಮುಂದೆ ಬಂದಿದ್ದೇವೆ. ಇದಕ್ಕೆ ಕಾರಣಗಳು ನಾವು ನೀವೇ ಹೊರತು ಬೇರೆ ಯಾರೂ ಅಲ್ಲ. ಕೃಷಿ ಮೇಯ್ನು. ನಾವು ಕೃಷಿ ಬಿಟ್ಟು ಬೇರೆ ಕಡೆ ಹೋದ್ವಿ ಅಂದರೆ ನಿಮಗೆ ಅಷ್ಟು ಲಾಭದಾಯಕ ಅಲ್ಲ. ಹೇಳ್ತಾರೆ ಅಲ್ಲೇನಿದೆ ಕೃಷಿನಲ್ಲಿ ಹೋಗು, ಅಲ್ಲೆಲ್ಲ ನಾ ಕೆಲಸಕ್ಕೆ ಹೋಗು ಬೆಂಗಳೂರಿಗೆ ಅಂತಾರೆ. ಇನ್ನು ಕೆಲವೇ ವರ್ಷಗಳಲ್ಲಿ ಏನಾಗುತ್ತೆ ಅಂದರೆ ಈ ನಮ್ಮ ಭಾರತದಲ್ಲಿ ಈಗಿನ ಒಂದು ಆಹಾರ ಪದ್ಧತಿ ಏನಿದೆ ಅದಕ್ಕೆ ಇಡೀ ಜಗತ್ತಿನಲ್ಲೇ ಬೇಡಿಕೆಯಾಗಿ ನಮ್ಮ ಭಾರತ ದೇಶ ಮುಂದೆ ಬರುತ್ತೆ. ಈಗ ಗಾಣನ ಮಾಡಿದ್ರಿ, ಗಾಣ ಮಾಡ್ಲಿಕ್ಕೆಲ್ಲ ಎಷ್ಟು ಖರ್ಚು ಬಂತು ಸರ್? ನಿಮಗೆ ಒಂದು ಕಟ್ಟಿಗೆ ಗಾಣ ಹಾಕೋದಕ್ಕೆ 2 ಲಕ್ಷದಿಂದ ಪ್ರಾರಂಭ ಆಗುತ್ತೆ. ಅಷ್ಟು ನಿಮಗೆ ಆಗಲಿಲ್ಲ ಅಂದ್ರೂ ಕೂಡ ಒಂದು ಪುಟ್ಟ ಎಕ್ಸ್ಪೆಲ್ಲರ್ ಬರುತ್ತೆ ಚಿಕ್ಕದು, ಅದು ನಿಮಗೆ ಅನುದಾನಿತ ಕೃಷಿ ಇಲಾಖೆಗೆ ಹೋಗಿ ನೀವು ಸಂಪರ್ಕ ಮಾಡಿದರೆ ಸಾಕು. ನೀವು ರೈತರಾದರೆ ನಿಮಗೂ ಕೂಡ ಒಂದು ಒಳ್ಳೆ ಸಬ್ಸಿಡಿನಲ್ಲೇ ಸಿಕ್ಬಿಡುತ್ತೆ. ಒಂದು 60,000-70,000 ನಿಮಗೆ ಸಿಕ್ಕೋಗ್ಬಿಡುತ್ತೆ. 2 ಲಕ್ಷದಿಂದ ಇರುತ್ತೆ, 60,000 ಇರುತ್ತೆ. ಅಂದರೆ ಒಂದು ಕೆಪಾಸಿಟಿ ಮೇಲೆ. ಈಗ ಒಂದು 15 ಕೆಜಿ ಕೆಪಾಸಿಟಿ ಇದೆ ಅಂದರೆ 1,70,000. ಈಗ 20 ಕೆಜಿ ಕೆಪಾಸಿಟಿ ಇದೆ ಆದರೆ ನಿಮಗೆ 2.5 ಬೀಳುತ್ತೆ. ಸೊ ಈ ಥರ ಒಂದು ಕೆಪಾಸಿಟಿ ಮೇಲೆ ನೀವು ಅದನ್ನು ಪರ್ಚೇಸ್ ಮಾಡಬಹುದು. ಏನೇನು ಎಣ್ಣೆ ಉತ್ಪಾದನೆ ಮಾಡ್ತಾ ಇದ್ರ ಸರ್? ನಾವು ಈಗ ನಾವು ನಿಮ್ಗೆ ಹೇಳದ ಹಾಗೆ ನಾವು ಶೇಂಗಾ ಬೆಳಿತೇವೆ, ಶೇಂಗಾ ಆಯಿಲ್ ಮಾಡ್ತೇವೆ ಗಾಣದ ಎಣ್ಣೆನ, ಮತ್ತೆ ಎಳ್ಳು, ಮತ್ತೆ ಇದು ಸೂರ್ಯಕಾಂತಿ, ಮತ್ತೆ ಕುಸುಬೆ, ಕೊಬ್ಬರಿ ಎಣ್ಣೆ. ಸೊ ಇಷ್ಟನ್ನ ನಾವು ಪರಿಶುದ್ಧವಾಗಿ ನಾವು ನಮ್ಮ ಕಪಕ್ಕ ಸಿಗದ ಅಂತ ಒಂದು ಒಳ್ಳೆ ಒಂದು ಮೆಟೀರಿಯಲ್ ನಾವು ಯೂಸ್ ಮಾಡಿಕೊಂಡು ನಾವು ಅದನ್ನ ಮೌಲ್ಯವರ್ಧನೆ ಮಾಡಿ ಸೊ ಇವಾಗ ನಾವು ಸುಮಾರು ಒಂದು 25 ಡಿಸ್ಟ್ರಿಕ್ಟ್ಗಳಿಗೆ ನಾವು ಕೊಡ್ತಾ ಇದ್ದೇವೆ ಆಯಿಲ್ನ. ಈಗ ಒಂದು ಚಳ್ಳಕೆರೆ ನಟ್ಸ್ ಅಂತ ಆಯಿಲ್ಲು ನೀವು ಎಲ್ಲೇ ಹೋದ್ರೂ ಅದನ್ನ ಇವಾಗ ಜನಗಳು ಐಡೆಂಟಿಫೈ ಮಾಡ್ತಾ ಇದ್ದಾರೆ. ಅಂದ್ರೆ ಅದರ ಒಂದು ಗುಣಮಟ್ಟತೆ, ಅದರ ಗುಣಮಟ್ಟತೆನ ನೀವು ನೋಡಬಹುದು. ಗುಣಮಟ್ಟ ಅಂದ್ರೆ ಯಾವ ತರ? ಈಗ ನಾವು ಹೊರಗಡೆ ಓಪನ್ ಮಾರ್ಕೆಟ್ ಅಲ್ಲಿ ನಾವು ಎಣ್ಣೆ ತಗೊಂಡು ಉಪಯೋಗಿಸೋದಕ್ಕೂ ನಿಮ್ಮಲ್ಲಿ ಗಾಣದಿಂದ ತೆಗೆದಂತ ಎಣ್ಣೆ ಉಪಯೋಗಿಸೋದಕ್ಕೂ ಊಟದಲ್ಲಿ ಇರುವುದು ರುಚಿಯಲ್ಲಿ ಏನು ವ್ಯತ್ಯಾಸ ಕಾಣಬಹುದು ನಿಮಗೆ? ಅದಕ್ಕೂ ಇದಕ್ಕೂ ಹೋಲಿಕೆನೆ ಮಾಡಕ್ ಆಗೋದಿಲ್ಲ. ಯಾಕೆ ಅಂತಂದ್ರೆ ಈ ಮಳಿಗೆಯಲ್ಲಿ ಸಿಗ್ತಕ್ಕಂಥ ಎಣ್ಣೆಗಳು ನಿಮಗೆ ಜಸ್ಟ್ ಒಂದು ಕೆಮಿಕಲ್ ಪ್ರಿಸರ್ವೇಟಿವ್ ಪ್ರೋಸೆಸ್ಡ್ ಇರುತ್ತೆ, ಅದು ಕೆಮಿಕಲ್ ಪ್ರೋಸೆಸ್ಡ್ ಇರುತ್ತೆ. ಇದು ಗಾಣದ ಎಣ್ಣೆ ಅಂದ್ರೆ ನಿಮಗೆ ನ್ಯಾಚುರಲ್ ಆಗಿ ಶುದ್ಧವಾಗಿರ್ತಕ್ಕಂಥ ಒಂದು ಬೆಳೆದಿರೋದನ್ನ ನೀವು ಅದನ್ನ ಗಾಣಕ್ಕೆ ಹಾಕ್ತೀರಾ, ಅದು ಗಾಣಕ್ಕೆ ಹಾಕಿರೋದ್ರೆ ನಿಮ್ಮ ಕಣ್ಮುಂದೆನೆ ಅದು ಬರುತ್ತೆ. ಅದನ್ನ ನೀವು ಕೆಲವು ಒಂದು ಸಂಸ್ಕರಣೆ ಮಾಡಿ ನೀವು ಅದನ್ನ ಮಾರಾಟ ಮಾಡ್ಕೋಬಹುದು. ಮಳಿಗೆಯಲ್ಲಿ ನಿಮಗೆ 80 ರೂಪಾಯಿ, 100 ರೂಪಾಯಿ, 150 ರೂಪಾಯಿಗೆ ಸಿಗುತ್ತೆ. ಆದರೆ ಗಾಣದ್ದು ನಿಮಗೆ ಅದಕ್ಕಿಂತ ಒಂದು ಕಾಶ ಸ್ವಲ್ಪ ಜಾಸ್ತಿ ಇರುತ್ತೆ. ಯಾಕೆ ಅಂದರೆ ಅದು 2.5 ಕೆಜಿಯಿಂದ 3 ಕೆಜಿ ಶೇಂಗಾ ಬೀಜ ಹಾಕಬೇಕು, 1 ಕೆಜಿ ಎಣ್ಣೆ ಬರಬೇಕು ಅಂದರೆ. ಸೊ 1 ಕೆಜಿ ಶೇಂಗಾದ ಬೆಲೆ ಎಷ್ಟಿದೆ ಈಗ? ನಮ್ಮ ಮಾರುಕಟ್ಟೆಯಲ್ಲಿ ತೊಗೊಂಡ್ರೆ ನಿಮಗೆ 100 ರೂಪಾಯಿ ಮೇಲೆ ಇದೆ, 95 ರೂಪಾಯಿ ಇದೆ, ಈ ಥರ ರೇಟುಗಳಿದೆ. ಸೊ ಹಂಗಾಗಿ ನಾವೇ ಬೆಳೆಯೋದ್ರಿಂದ ನಾವು ಬೆಲೆನ ಯಾವ ರೀತಿ ಬೇಕಾದ್ರೆ ನಿಗದಿ ಮಾಡಬಹುದು. ಈಗ ಕೆಲವರು ಬೇರೆ ಕಡೆಯಿಂದ ಮಾರುಕಟ್ಟೆಯಿಂದ ತಂದು ಮಾಡೋರು ಅವರು ಬೆಲೆ ನಿಗದಿ ಮಾಡೋದು ಕಷ್ಟ ಆಗುತ್ತೆ, ಅವರು ಬೇರೆ ಕಾಂಪಿಟೇಟರ್ಸ್ ನೋಡ್ಕೊಂಡು ಅವ್ರು ಮಾಡಬಹುದು. ಆದರೆ ನಾವು ರೈತರಾಗಿ ನಾವೇ ನಿಗದಿ ಮಾಡ್ಕೋಬಹುದು. ಇನ್ನ ಬೇರೆಯವ್ರಿಗಿನ್ನ ಕಡಿಮೆನೆ ಕೊಡಬಹುದು ನಾವು. ಈಗ ಒಂದ್ ಕೆಜಿ ಎಣ್ಣೆ ಉತ್ಪಾದನೆ ಮಾಡ್ಲಿಕ್ಕೆ 3 ಕೆಜಿ ಶೇಂಗಾ ಬೇಕಂತಂದ್ರೆ ಮತ್ತೆ ನೀವು ಮಾರಾಟ ಮಾಡೋದು ಎಷ್ಟಕ್ಕೆ ಮಾರಾಟ ಮಾಡ್ತೀರಿ ಒಂದ್ ಕೆಜಿ ಎಣ್ಣೆನ? ನಾವು ಇಲ್ಲಿ ಮಾರಾಟ ಮಾಡೋದು 280-300 ರೂಪಾಯಿವರೆಗೂ ನಾವು ಕೊಡ್ತೇವೆ. ಒಳ್ಳೆ ಮಾರುಕಟ್ಟೆ ಇದೆಯಾ ನಿಮ್ಗೆ? ತುಂಬಾ ಮಾರುಕಟ್ಟೆ ಇದೆ, ಬೇಡಿಕೆ ಎಲ್ಲ ಬೇಡಿಕೆ ಇದೆ, ತುಂಬಾ ಬೇಡಿಕೆ ಇದೆ. ಈ ಬೇರೆ ದೇಶಗಳಲ್ಲೂ ತುಂಬಾ ಬೇಡಿಕೆ ಇದೆ. ಬೇರೆ ದೇಶ ಎಕ್ಸ್ಪೋರ್ಟ್ಗೆ ಹೋಗೋದು ಒಂದು ಅದೊಂದು ವಿಚಾರ, ಬಟ್ ನಿಮ್ಗೆ ಇಲ್ಲೇನೆ ಒಂದು ದೊಡ್ಡ ಮಾರ್ಕೆಟ್ ಇದೆ ಅಂದರೆ ಒಂದು ಸರಿಯಾದ ಒಂದು ಮಾಹಿತಿ ಕೊಟ್ಟು ಜನಗಳಿಗೆ ಮತ್ತೆ ಕ್ವಾಲಿಟಿ ಕೊಟ್ಟರೆ ಸೊ ಪ್ರತಿಯೊಬ್ಬರು ಕೂಡ ನಿಮಗೆ ಎಂಟರ್ಟೈನ್ ಮಾಡ್ತಾರೆ. ಎಷ್ಟು ಉತ್ಪಾದನೆ ಮಾಡ್ತಾರೆ ಎಣ್ಣೆ, ಮಾರಾಟ ಹೆಂಗ್ ಮಾಡ್ತಾರೆ? ಸರ್, ನಾವು ಮಾರಾಟ ಸುಮಾರು, ನಾನು ನಿಮ್ಗೆ ಮುಂಚೆನೆ ಹೇಳಿದೆ, ಒಂದು 25 ಡಿಸ್ಟ್ರಿಕ್ಟ್ಗಳಿಗೆ ಕೊಡ್ತಾ ಇದ್ದೇವೆ ಆಯಿಲ್ ಅಂತೇಳಿ. ಸೊ ಅದು ಯಾವ ರೀತಿ ಆಯಿತು ಅಂತಂದ್ರೆ ಹಿಂಗೆ ವರ್ಡ್ ಆಫ್ ಮೌತ್ ಇಂದ ಫಸ್ಟ್ ನಾವು ಯಾವುದೇ ರೀತಿ ವೆಚ್ಚ ಮಾಡಲಿಲ್ಲ ಮಾರ್ಕೆಟಿಂಗ್ಗೆ, ವಾಲ್ ಪೇಪರ್ ಅಂಟಿಸ್ಲಿಲ್ಲ, ಪಾಂಪ್ಲೇಟ್ಸ್ ಕೊಡಲಿಲ್ಲ. ಸೊ ವರ್ಡ್ ಆಫ್ ಮೌತ್ ಇಂದ ಅದು ರೀಚ್ ಆಯಿತು. ಕೆಲವರಿಗೆ ಟ್ರಾನ್ಸ್ಪೋರ್ಟೇಷನ್ ಮುಖಾಂತರ ಕಳಿಸ್ತಾ ಇದ್ದೇವೆ, ಕೆಲವರಿಗೆ ಕೊರಿಯರ್ ಮುಖಾಂತರ ಕಳಿಸ್ತಾ ಇದ್ದೇವೆ. ಸೊ ಕೆಲವರು ತುಂಬಾ ಜನ ನಮ್ಮ ಗಾಣ ಹತ್ರ ಬಂದು ಅವರೇ ಹಾಕಿಸ್ಕೊಂಡು ಹೋಗ್ತಾ ಇರ್ತಾರೆ. ಪ್ರತಿದಿನ ನಮಗೆ ಆ ಒಂದು ಒಡನಾಟ ಇದ್ದೇ ಇರುತ್ತೆ. ಸೊ ಹಾಗಾಗಿ ಈಗ ಕೆಲವರು ಪ್ರತಿಯೊಬ್ಬರು ಕೂಡ ಇಂಟ್ರೆಸ್ಟ್ ಅನ್ನ ತೋರಿಸ್ತಾ ಇದ್ದಾರೆ, ಈ ನಮ್ಮ ಒಂದು ಗಾಣ ಒಂದು ನಾವು ಮಾಡಬೇಕು, ನಮ್ಗೆ ಮಾಹಿತಿ ಕೊಡಿ ಅಂತ. ಖಂಡಿತವಾಗ್ಲೂ ತುಂಬಾ ಜನಕ್ಕೆ ನಾವು ಮಾಹಿತಿ ಕೊಟ್ಟು, ಈಗ ನಿಮ್ಗೆ ಹೇಳಿದೆ ಪ್ರಧಾನಮಂತ್ರಿಗಳ ಕಿರೋ ಆಹಾರ ಸಂಸ್ಕರಣಾ ಯೋಜನೆ ಅಂತ ಒಂದು ಸ್ಕೀಮ್ ಇದೆ ಸೆಂಟ್ರಲ್ ಗೌರ್ಮೆಂಟ್, ಅದನ್ನ ಖಂಡಿತವಾಗ್ಲೂ ನೀವು ಯೂಸ್ ಮಾಡ್ಕೋಬಹುದು. ಈಗ ನಿಮ್ಮ ಇವು ಮೌಲ್ಯವರ್ಧಿತ ಉತ್ಪನ್ನಗಳನ್ನು ಉಪಯೋಗಿಸಿದಂತ ಗ್ರಾಹಕರ ಪ್ರತಿಕ್ರಿಯೆ ಯಾವ ರೀತಿ ಇರುತ್ತೆ? ಪ್ರತಿಕ್ರಿಯೆ ಒಬ್ಬರೇ ಒಂದೊಂಥರ ವಿಚಿತ್ರವಾಗಿ ಕೊಡ್ತಾ ಇದ್ದಾರೆ. ಯಾಕೆಂದ್ರೆ ನಾವು ಡಾಕ್ಟರ್ನ ಕನ್ಸಲ್ಟ್ ಮಾಡಿದಾಗ ಅವರೊಂದು ಒಂದು ವಿಚಾರ ಹೇಳಿದ್ರೆ, ಈ ಕಸ್ಟಮರ್ಸ್ ಇನ್ನ ಒಂದು 2-3 ಅವರ ಎಕ್ಸ್ಪೀರಿಯನ್ಸ್ ನ ಹೇಳ್ಕೊಂತಾರೆ. ಕೆಲವರು ನಮಗೆ ಮುಂಚೆ ಸ್ವಲ್ಪ ಟೈರ್ಡ್ನೆಸ್ ಆಗ್ತಾ ಇತ್ತು, ಈಗ ಟೈರ್ಡ್ನೆಸ್ ಇಲ್ಲ. ಸೊ ಅಂದ್ರೆ ಕಂಟಿನ್ಯೂಸ್ ಆಗಿ ಒಂದು 6 ತಿಂಗಳು ಆ ಒಂದು ವರ್ಷ ಕಂಟಿನ್ಯೂಸ್ ಆಗಿ ಉಪಯೋಗಿಸ್ಕೊಂಡ್ರೆ ಮಾತ್ರ ಈ ವ್ಯತ್ಯಾಸನ ಕಾಣಬಹುದು. ಇನ್ನು ಒಂದು ಎನರ್ಜಿ ಕೊಡುತ್ತೆ, ಮತ್ತೆ ನಿಮಗೆ ಒಮೇಗಾ-3 ಫ್ಯಾಟಿ ಆಸಿಡ್, ಅದರಲ್ಲಿ ನಿಮಗೆ ಹಾರ್ಟಿಗೆ ಸಂಬಂಧಪಟ್ಟಾಗೆ ಕೆಲವು ಇದು ಸಿಗುತ್ತೆ, ನ್ಯೂಟ್ರಿಷನ್ ಸಿಗುತ್ತೆ. ಈ ನ್ಯೂಟ್ರಿಷನ್ಸ್ ಇಂದ ನಿಮಗೆ ಹೆಲ್ತ್ ತುಂಬ ಚೆನ್ನಾಗಿರುತ್ತೆ. ಸೊ ಈ ಒಂದು ಮಾಹಿತಿಗಳು ನಮಗೆ ಜನಗಳೇ ನಮಗೆ ಸುಸ್ತಾಗ್ತಾ ಇತ್ತು, ಮತ್ತೆ ಇನ್ನೊಂದು ನಮಗೆ ಈ ಜಾಯಿಂಟ್ ಪೇನ್ಸ್ ಕಡಿಮೆ ಆಗ್ತಾ ಇದೆ ಅಂತ ಕೂಡ ಕೆಲವರು ಹೇಳ್ತಾರೆ. ಸೊ ಇದೆಲ್ಲ ನೋಡಿದಾಗ ಡಾಕ್ಟರ್ಸು ಹೃದಯಕ್ಕೆ ಸಂಬಂಧಿತ ಕಾಯಿಲೆಗಳಿಗೆ ಇದು ರಾಮಬಾಣ, ಮತ್ತೆ ಇದನ್ನ ಒಂದು ಸರಿಯಾದ ಪ್ರಮಾಣದಲ್ಲಿ ಇದನ್ನ ಮಾಡಿದ್ರೆ ಮಾತ್ರ ಇದು ಚೆನ್ನಾಗಿರುತ್ತೆ ಅಂತ ಹೇಳಿದರು. ಮತ್ತೆ ಇದರದ ಒಂದು ಶೆಲ್ಫ್ ಲೈಫ್ ಕೂಡ ತುಂಬ ಕಡಿಮೆ, ಯಾಕೆಂದ್ರೆ ಯಾವುದೇ ಒಂದು ಕೆಮಿಕಲ್ಲು ಪ್ರೊಸೆಸ್ಡ್ ಇಲ್ಲದೇನೆ, ಪ್ರಿಸರ್ವೇಟಿವ್ಸ್ ಇಲ್ಲದೇನೆ ಮಾಡೋದ್ರಿಂದ ಇದರ ಒಂದು ಆಯುಷ್ ಕೂಡ ಕಡಿಮೆನೆ ಇರುತ್ತೆ. ಹಾಗಿದ್ರೆ ಉಮೇಶ್ ಅವರೇ, ನೀವು ಈ ಬೆಂಗಳೂರು ಜೀವನ ಬಿಟ್ಟು ಬಂದು ಇಲ್ಲಿ ಒಳ್ಳೆ ಒಂದು ಬದುಕನ್ನು ಕಟ್ಕೊಂಡಿದ್ದೀರ, ಈಗಿನ ಸಾಕಷ್ಟು ಯುವಕರು ಈ ಕೃಷಿಯಿಂದ ಹಿಂದೆ ಸರಿತಿದ್ದಾರೆ, ಕೃಷಿಯಲ್ಲಿ ಒಳ್ಳೆ ಇಳುವರಿ ಬರ್ತಾ ಇಲ್ಲ, ಲಾಭ ಇಲ್ಲ ಅಂತ ಅಂದ್ಬಿಟ್ಟು ಬೆಂಗಳೂರು ಮೈಸೂರು ಈ ಕಡೆ ಕಂಪ್ನಿ ಫ್ಯಾಕ್ಟ್ರಿ ಅಂತ ಸಾಕಷ್ಟು ಜನ ಯುವಕರು ಹೋಗ್ತಾರೆ. ಅಂತ ಯುವಕರಿಗೆ ಏನ್ ಹೇಳಕ್ ಇಷ್ಟಪಡ್ತೀರಾ? ಜಮೀನು ಇರೋಂತವ್ರಿಗೆ, ಒಂದು 5 ಎಕರೆ ಇರುತ್ತೆ, 2 ಎಕರೆ ಇರುತ್ತೆ ಅಂತವ್ರಿಗೆ ನೀವು ಇಲ್ಲೇನೆ ಪ್ರಾರಂಭ ಮಾಡಿ. ಕಷ್ಟ ಆಗುತ್ತೆ, ಕೆಲವು ದಿನಗಳು ತುಂಬಾನೇ ಕಷ್ಟ ಆಗುತ್ತೆ. ನೀವು ಬೆಂಗಳೂರಿಂದ ಬಿಟ್ಟು ಇಲ್ಲ ಬೇರೆ ಮೈಸೂರು ಈ ಕಡೆಯಿಂದ ಬಿಟ್ಟು ಇಲ್ಲಿಗೆ ಬಂದು ನೀವು ಮಾಡ್ಬೇಕಂತಂದ್ರೆ ತುಂಬಾನೇ ಕಷ್ಟ ಆಗುತ್ತೆ. ಆದರೆ ಒಂದು ಇಂಗ್ಲಿಷಲ್ಲಿ ಒಂದು ವರ್ಡ್ ಇದೆ, ನೆವರ್ ಗಿವ್ ಅಪ್ ಅಂತೇಳಿ, ಅದನ್ನು ನೀವು ಅರ್ಥ ಮಾಡಿಕೊಂಡು ಧೈರ್ಯವಾಗಿ ಯಾರು ಏನೇ ಅಂದರೂ ಕೂಡ ಧೈರ್ಯವಾಗಿ ನಿಂತು ಆ ಕೃಷಿ ಬದುಕಿನ ಕಡೆ ನೀವು ಕಾಲಿಟ್ಟರೆ ನಿಜವಾಗ್ಲೂ ಕೂಡ ಅಂದರೆ ಬೇರೆ ಯಾವುದೇ ಕಡೆ ಗಮನ ಹರಿಸ್ದೇನೆ ಕೃಷಿಗೆ ನೀವು ಒತ್ತು ಕೊಟ್ಟರೆ ಖಂಡಿತವಾಗ್ಲಿನೂ ಲೈಫು ತುಂಬ ಚೆನ್ನಾಗಿರುತ್ತೆ. ನೀವೇನು ಬೆಂಗಳೂರಲ್ಲಿ ಸಾಧನೆ ಮಾಡೋಕ್ಕಾಗದೇ ಇರೋದನ್ನ ನೀವು ಇಲ್ಲಿ ಬಂದು ನೀವು ಸಾಧನೆ ಮಾಡಬಹುದು. ಯಾಕೆಂತಂದರೆ ನೀವು ನಗರಗಳಲ್ಲಿ ನಿಮಗೆ ಒಂದು ಗುರುತು ಅನ್ನೋದೇ ನಿಮಗೆ ಇರೋದಿಲ್ಲ, ಆದರೆ ನೀವು ಒಂದು ಹಳ್ಳಿಯಲ್ಲಿ ಮಾಡ್ತಾ ಇಂಥದ್ದೊಂದು ವ್ಯವಸ್ಥಿತವಾಗಿ ಮಾಡ್ತಾ ಇದ್ದಾನೆ ಒಬ್ಬ ರೈತ ಅಂದರೆ ಪ್ರತಿಯೊಂದು ಡೆಲ್ಲಿ ಕೂಡ ನಮಗೆ ಗೌರವಿಸುತ್ತೆ. ರೈತರೇ ಇವತ್ತು ಪ್ರತಿಯೊಬ್ಬರು ಇವತ್ತು ಒಂದು ತುತ್ತು ಅನ್ನ ಊಟ ಮಾಡಬೇಕಂದ್ರೆ ರೈತರನ್ನ ನೆನೆಸ್ಕೊಂಡೇ ಇವತ್ತು ಊಟ ಮಾಡಬೇಕಾಗಿದೆ. ಸೊ ಆದರೆ ನೀವೇ ಯೋಚನೆ ಮಾಡಿರಿ, ನೀವು ಅಲ್ಲೆಲ್ಲೋ ಹೋಗಿ ಕೆಲಸ ಮಾಡೋದು ಹೇಗಿರುತ್ತೆ? ಪ್ರತಿದಿನ ನಿಮ್ಮಂತರನ್ನ ನೆನೆಸ್ಕೊಳ್ತಾರಲ್ಲ ತುಂಬ ಜನ, ಈ ಒಂದು ಅವಕಾಶನ ಯಾಕೆ ನೀವು ಬಿಟ್ಟು ಹೋಗ್ತೀರಾ? ನಮ್ಮ ಸ್ವಾಭಿಮಾನವನ್ನು ನಮ್ಮ ಹಳ್ಳಿನಲ್ಲಿ ನಾವು ಕಟ್ಕೊಳ್ಳೋಣ, ಕಟ್ಕೊಂಡು ಒಂದು ಒಂದು ಮೆಸೇಜ್ ಕೊಡೋಣ. ಆದ್ದರಿಂದ ನೀವೇನಿಲ್ಲ, ಖಂಡಿತವಾಗ್ಲಿ ಈ ಕೃಷಿ ಬದುಕಿಗೆ ಒತ್ತು ಕೊಟ್ಟು ನೀವು ಮುಂದೆ ಹೋದರೆ ನಿಮ್ಮ ಮುಂದಿನ ಪೀಳಿಗೆಯ ಜನ ನಿಮ್ಮನ್ನು ಆದರ್ಶವಾಗಿ ನೋಡುತ್ತೆ. ಮನೆಯಲ್ಲಿ ಎಷ್ಟು ಜನ ಇದ್ದಾರೆ, ಈ ಕೃಷಿ ಬದುಕಿಗೆಲ್ಲ ಯಾವ ರೀತಿ ಸಹಕಾರ ಸಿಗ್ತಾ ಇದೆ ನಿಮಗೆ? ಮನೆಯಲ್ಲಿ ತುಂಬಾನೇ ಕಷ್ಟ ಇತ್ತು ಮುಂಚೆ. ಏನೋ ಅಷ್ಟು ಸಂಬಳ 70,000 80,000 ಸಂಬಳ ತಗೊಳ್ಳೋರು, ಏನಕ್ಕೆ ಇವೆಲ್ಲ ಬೇಕಿತ್ತು ನಿಮಗೆ, ಬೇಡ ಹೋಗ್ಬಿಡಿ ಮನೆಗೆ, ಅಲ್ಲೇ ಹೋಗಿ ಜಾಬ್ ಮಾಡಿ, ಏನಕ್ಕೆ ಅಂದಾಗ ಕಷ್ಟ ಆಯಿತು ಮುಂಚೆ. ಕಷ್ಟ ಆಗಿ ಎಗೇನ್ ನಮಗೊಂದು ಇಬ್ಬರದ್ದು ಒಂದು ಮೈಂಡ್ ಸೆಟ್ ಏನಿತ್ತಂದರೆ, ಯಾರು ಏನೇ ಅನ್ನಲಿ, ಯಾರು ಸಪೋರ್ಟ್ ಮಾಡಲಿ ಬಿಡಲಿ, ನಾವು ದಿಟ್ಟ ಹೆಜ್ಜೆ ಇಟ್ಟರೆ ಏನು ಬೇಕಾದರೂ ಸಾಧನೆ ಮಾಡಬಹುದು ಅಂತ ಒಂದು ಮೈಂಡ್ ಸೆಟ್ ಇಟ್ಕೊಂಡು ನಾವು ಇಳಿದ್ವಿ. ಸೊ ಅದಕ್ಕೆ ತಕ್ಕನ ಹಾಗೆ ಇವತ್ತು ಪ್ರತಿಯೊಬ್ಬರು ಬೆಂಗಳೂರಿಂದ ಕೂಡ ನಮ್ಮ ಒಂದು ಗಾಣದ ಹತ್ರ ಬಂದು ಅದನ್ನು ನೋಡಿಬಿಟ್ಟು ಸುಮಾರು ದಿನಕ್ಕೆ ಏನಿಲ್ಲ ಅಂದರೆ 5-10 ಜನ ನಮಗೆ ವೀಕ್ಷಣೆಗೋಸ್ಕರ ಬರ್ತಾರೆ, ನಮ್ಮ ಜಮೀನ್ ಹತ್ರ ಬರ್ತಾರೆ, ಮಾಹಿತಿ ಕೊಡಿ. ನಮ್ಮ ಅಕ್ಕ ಪಕ್ಕದ ಇರತಕ್ಕಂಥ ರೈತ ಉತ್ಪಾದಕ ಕಂಪನಿಗಳು ಕೂಡ ನಮ್ಮ ಹತ್ರ ಬಂದು ನಮ್ಮ